ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಚಿನ್ನದ ಗಿಂಡಿ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು ಸುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಕ್ಕೆ. ಆಲೂಗಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ, ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು, ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ, ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ, ರೈತರಿಂದ ರೈತರಿಗಾಗಿ ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ, ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ಆತ್ಮೀಯ ರೈತ ಬಾಂಧವರೇ, ಚಿನ್ನದ ಗೆಂಡೆ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಕೇಳೋಣ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಚ್ ವೀರೇಶ್ ಹಾಗೂ ಹಾಸನ ತಾಲೂಕು ಸಿದ್ದಾಪುರದ ಎಸ್ ಟಿ ಸಿದ್ದೇಗೌಡ. ಸಿದ್ದೇಗೌಡರಿಗೆ ನಮಸ್ಕಾರ. ನಮಸ್ಕಾರ ಸರ್. ವೀರೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸಿದ್ದೇಗೌಡ್ರೆ, ಎಷ್ಟು ವಯಸ್ಸು ತಮಗೆ? 45 ವರ್ಷ ಸರ್. ಏನು ವಿದ್ಯಾಭ್ಯಾಸ ಮಾಡಿದಿರಿ ಸರ್? ಪಿ ಯು ಸಿ ಸರ್. ಎಲ್ಲಿ ಓದಿದ್ರಿ? ಇಲ್ಲಿ ಹಾಸನ ಸರ್. ಎಷ್ಟು ಜಮೀನು ಇತ್ತು ಸರ್? ನಮಗೆ ಕಡಿಮೆ ಇತ್ತು ಸರ್, ಇವಾಗ ಒಂದು 4 ಎಕರೆ ಇದೆ, ಅವಾಗ 1.5 ಎಕರೆ ಇತ್ತು ಸರ್. ತಂದೆಯವರಿದ್ದಾಗ? ತಂದೆಯವರಿದ್ದಾಗ. ಇವಾಗ ಒಂದು 4 ಎಕರೆ ಇದೆ ಸರ್. ನೀವು ರೂಢಿಸಿದ್ದ? ನಾವು ರೂಢಿಸಿದ್ದು ಸರ್. ನಾವು ಸ್ವಲ್ಪ ದೊಡ್ಡರಾಗಿ ಭೂಮಿ ಉಳುಮೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ರೂಢಿಸಿದ್ದು ಸರ್. ತಂದೆ ಹಾಗಾದ್ರೆ ಏನು ವ್ಯವಸಾಯದ ಕೆಲಸ ಮಾಡ್ತಾ ಇರ್ಲಿಲ್ಲ ಸರ್? ಅವ್ರು ಮಾಡ್ತಾ ಇರಲಿಲ್ಲ ಸರ್. ಹೋದ್ರೆ ಎಲ್ಲೋ ಹೋಗಾರು, ಒಂದ್ ತಿಂಗಳಿಗೆ ಒಂದ್ ದಿನ 15 ದಿನಕ್ಕೆ ಒಂದ್ಸಲ ಬರೋರು ಹೋಗಾರು ಎತ್ಬಿಟ್ಟಾಡೋದು ಅದೇ ಜಾಸ್ತಿ. ಮತ್ತೆ ನಿಮ್ ಕುಟುಂಬ ಎಲ್ಲ ನಿರ್ವಹಣೆ ಮಾಡಿ? ತಾಯಿನೇ ನಿರ್ವಹಣೆ ಮಾಡಿದ್ರು ಸರ್. ಏನ್ ತಾಯಿ ಹೆಸರು? ತಿಮ್ಮಮ್ಮ ಅಂತ ಸರ್. ಯಾವ ರೀತಿ ಕಷ್ಟಪಟ್ಟು ನಿಮ್ನೆಲ್ಲ ಸಾಕಿದ್ರು ಹೇಳಿ. ಅವರು ಒಪ್ಪತ್ತು ಊಟ ಮಾಡಿದ್ರೆ ಒಪ್ಪತ್ತು ಊಟ ಮಾಡ್ದಲ್ಲ ನಮಗೇನೆ ಊಟಕ್ಕೆ ಇಕ್ಕಿ ಬೆಳೆಸಿ ಸಾಕಿದ್ದಾರೆ ಸರ್. ಈಗ ಹೇಗನ್ಸುತ್ತೆ? ಹಳೆದೆಲ್ಲ ನೆನಪಿಸ್ಕೊಂಡ್ರೆ ಜೀವನ ಮಾಡ್ತಾ ಇದೀವಿ ಸರ್. ಈಗ ಒಂದ್ ಸ್ವಲ್ಪ ಖುಷಿ ಇದೆ, ವ್ಯವಸಾಯ ಮಾಡಿದ್ರು ನೆಮ್ಮದಿ ಜೀವನ ಮಾಡ್ತಾ ಇದೀವಿ ಸರ್. ಯಾವ ರೀತಿ ಕಷ್ಟಪಟ್ಟು ಮುಂದಕ್ ಬಂದ್ರಿ ಸರ್? ವಿದ್ಯಾಭ್ಯಾಸ ಮಾಡಿದ್ವಲ್ಲ ಸರ್, ಏನೇನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೋದ್ವಿ ಸರ್, ಜರ್ವರ ಮಾಡ್ಬೇಕು ಅಂತ ಹೋದ್ವಿ, ಅದ್ರಲ್ಲಿ ಒಂದ್ ಸ್ವಲ್ಪ ಲಾಸ್ ಆಯ್ತು. ಇನ್ನು ವ್ಯವಸಾಯದಲ್ಲಿ ಆಲೂಗೆಡ್ಡೆ ಬಿತ್ತನೆಯಲ್ಲಿ ಪರವಾಗಿಲ್ಲ ಸರ್. ಆಮೇಲೆ ಜೋಳ, ಶುಂಠಿ ಬಂದ್ಮೇಲಂತೂ ಒಂದ್ ಸ್ವಲ್ಪ ನೆಮ್ಮದಿ ಆಗಿದೀವಿ ಸರ್. ಆಲೂಗಡ್ಡೆನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್? ಸುಮಾರು ನಾವೊಂದು 10 ವರ್ಷದಿಂದ ಬೆಳೀತಾ ಇದೀವಿ ಸರ್. ಇದ್ದುದರಲ್ಲಿ ಈಗ 3 ವರ್ಷದಿಂದ ಕೈ ಬಿಡ ಮಟ್ಟಕ್ಕೆ ಹೋಗಿದ್ದರು, ಇವಾಗ ಮತ್ತೆ ಚೇತರಿಕೆ ಕಂಡು ಮತ್ತೆ ಮಾಡ್ಬೇಕು ಅನ್ನೋ ಉತ್ಸಾಹದಲ್ಲಿದೆ ಸರ್. ಅಂಗಮಾರಿ ರೋಗ ತುತ್ತಾಗಿ ಸರ್ ಭಾರಿ ನಷ್ಟ ಅನುಭವಿಸಿದ್ವಿ, ಇವಾಗ ಪರವಾಗಿಲ್ಲ ಸರ್. ಅದನ್ನ ಕಂಟ್ರೋಲ್ ಮಾಡೋದರ ಮಾಹಿತಿ ಕೊಟ್ಟಿದ್ದಾರೆ, ಅದರಿಂದ ಇವಾಗ ಮಾಡ್ತಾ ಇದೀವಿ ಸರ್. ಕೈ ಬಿಡೋ ಹಂತಕ್ಕೆ ಯಾಕೆ ಹೋಗಿದ್ರು? ಅಂಗಮಾರಿ ರೋಗ ಜಾಸ್ತಿ ಆಗಿತ್ತು ಸರ್, ಕಂಟ್ರೋಲ್ ಮಾಡಕ್ ಆಗ್ತಾನೆ ಇಲ್ಲ ಸರ್. ಅದರಿಂದ ಕೈ ಬಿಡೋ ಸ್ಟೇಜ್ ಹೋಗ್ಬಿಟ್ಟಿದ್ವಿ. ಏನೇನೆಲ್ಲ ಮಾಡಿದ್ರು ಕಂಟ್ರೋಲ್ ಆಗ್ತಿರ್ಲಿಲ್ಲ ಸರ್, ಸಿಗ್ತಿಲ್ಲ ಕಂಟ್ರೋಲ್. ಹಾಗಾಗಿ ಗೆಂಡೆನೆ ಬೇಡ ಅಂತ ಕೈ ಬಿಡೋ ಸ್ಟೇಜ್ ಹೋಗಿ ಇವಾಗ ಪರವಾಗಿಲ್ಲ ಸರ್. ಒಂದ್ ಸ್ವಲ್ಪ ರೋಗ ಯಾವ ತರ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ, ಮಾಡ್ತಿದೀವಿ ಸರ್. ಆಯ್ತು ಸಿದ್ದೇಗೌಡ್ರೆ, ಈಗ ನೀವು ಆಲೂಗಡ್ಡೆನ ಈಗ ಬೇರೆ ತರ ಬೆಳೀತಾ ಇದೀರಿ? ಬೆಳೀತಾ ಇದೀವಿ ಸರ್. ಅಲ್ವೇ? ಬೆಳೀತಾ ಇದೀವಿ. ಯಾವ ತರ ಬೆಳೀತೀರಿ ಹೇಳ್ಬಿಡಿ ಮತ್ತೆ ಸರ್. ನಮಗೆ GAC ಸಂಸ್ಥೆ ಕಡೆಯಿಂದ ಸರ್, ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಹಾಸನ, ಇದರ ಕಡೆಯಿಂದ ಸರ್ ETC ಸಂಸ್ಥೆಯವರು ಊರಿಗೆ ಬಂದು ಒಂದು ಸಂಘ ಮಾಡಿ ಈ ತರ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅದರಿಂದ ನಾವು ಗ್ರೀನ್ ಇನ್ನೋವೇಶನ್ ಸೆಂಟರ್ ಮತ್ತೆ ETC ಸಂಸ್ಥೆ ಕಡೆಯಿಂದ ಪ್ರತಿ ಊರಲ್ಲೂ ಒಂದೊಂದು ಸಂಘ ಮಾಡ್ಕೊಂಡ್ವಿ ಸರ್. ಪ್ರತಿ ಊರಲ್ಲೂ ಒಂದೊಂದು ಸಂಘದಲ್ಲಿ 20 ಜನ ಇದೀವಿ ಸರ್. ಸಂಘ ಊರು ಅಂದ್ರೆ ಯಾವ್ಯಾವ ಊರು ಸರ್ ಅಕ್ಕಪಕ್ಕದವು. ಹೊಯ್ಸಲ ಫಾರ್ಮರ್ ಪ್ರೊಡ್ಯೂಸ್ ಕಂಪನಿ, ರೈತ ಉತ್ಪಾದಕರ ಕಂಪನಿ ಇದೆಯಲ್ಲ ಸರ್, ಅದರ ಕೆಳಗಡೆ ಒಂದು 50 ಸಂಘ ಇದಾವೆ ಸರ್. ಕಂಪನಿನೂ ಮಾಡಿದ್ದೀರಾ? ಮಾಡಿದ್ದೀವಿ ಸರ್, ಹೊಯ್ಸಲ ರೈತ ಉತ್ಪಾದಕರ ಕಂಪನಿ ಅಂತ ಮಾಡ್ಕೊಂಡಿದ್ದೀವಿ ಸರ್. ಆಯ್ತು, ಸಂತೋಷ. ಇವಾಗ ಅದರ ಅಡಿಯಲ್ಲಿ ಇವಾಗ ನಮಗೆ ನಿಮ್ಮೂರು ಸಿದ್ದಾಪುರ. ಸಿದ್ದಾಪುರ ಸರ್. ಪಕ್ಕ ಯಾವ್ಯಾವ ಊರಿದಾವೆ? ನಂದಿಹಳ್ಳಿ ಇದೆ, ಬೈರಾಪುರ ಇದೆ, ಆಮೇಲೆ ಅಪ್ಪೆನಹಳ್ಳಿ ಇದೆ, ಬಿಳೆನಹಳ್ಳಿ ಇದೆ, ಎಲ್ಲ ಒಂದೊಂದು ಸಂಘ ಮಾಡಿದ್ರೆ. ಪ್ರತಿ ಸಂಘದಲ್ಲೂ 20-20 ಜನ ಸದಸ್ಯರಿದ್ದೀವಿ. ನಿಮ್ಮೂರಲ್ಲೂ ಸಂಘ ಮಾಡಿದ್ರೆ? ಸಂಘ ಮಾಡಿದ್ದೀವಿ ಸರ್, ನಮ್ಮೂರಲ್ಲೂ ಸಂಘ ಮಾಡಿದ್ವಿ. ಶ್ರೀ ಕಾಲಭೈರೇಶ್ವರ ಸ್ವಾಮಿ ಆಲಗಡ್ಡೆ ಬೆಳೆಗಾರರು ರೈತ ಸಂಘ ಅಂತ ಮಾಡ್ಕೊಂಡಿದ್ವಿ. ಸಂತೋಷ. ನೀವು ಎಷ್ಟು ಜನ ಇದ್ದೀರಿ? ನಾವು 20 ಜನ ಇದ್ದೀವಿ ಸರ್. ಆಯ್ತು, ಸಂಘ ಮಾಡಿದ್ರಿಂದಲೇ ಬದಲಾವಣೆ ಆಯ್ತು. ಬದಲಾವಣೆ ಆಯ್ತು ಅನ್ನೋದು ನಮ್ಮ ಒಂದು ಅನಿಸಿಕೆ ಸರ್. ಹೇಳಿ, ಸಂಘ ನಿಮ್ಮ ಬದಲಾವಣೆಗೆ ಯಾವ ರೀತಿ ಕಾರಣ ಆಯ್ತು? ಸರ್, ಈಗ ಸಂಘ ಮಾಡಿದ್ವಿ, ಸಂಘದಿಂದ ಸಂಸ್ಥೆಗೆ ಸೇರ್ ಹಾಕಿದ್ವಿ. ಪ್ರತಿ ಒಬ್ಬರು 20-20 ಸೇರ್ ಹಾಕಿದ್ವಿ ಸರ್, 100-100 ರೂಪಾಯಿ ಅಂತ. ಇವಾಗ 2,000 ಹಾಕಿದ್ವಿ. ಅದರಿಂದ ನೇರವಾಗಿ ರೈತರಿಂದ ರೈತರಿಗೆ ಬೀಜ ಗೊಬ್ಬರ ಆಲೂಗಡ್ಡೆನ ನೇರವಾಗಿ ರೈತರಿಂದ ರೈತರಿಗೆ ತರಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್. ಅಂದ್ರೆ ಗೊಬ್ಬರನೂ ಪ್ರತಿ ಒಂದು ಹಳ್ಳಿಗೂ, ನಮ್ಮ ಸಂಘ ಇರೋಂತ ಹಳ್ಳಿಗೆ, ಬೇರೆ ಹಳ್ಳಿಗಾಗಿರ್ಬೋದು, ಮನೆ ಮನೆ ಬಾಗಿಲಿಗೆ ಗೊಬ್ಬರನ ತಲುಪಿಸೋಕೆ ವ್ಯವಸ್ಥೆ ಮಾಡಿದ್ದಾರೆ ಸರ್. ನಾವು ದುಡ್ಡು ಕಟ್ಟಿದ್ರೆ ಮನೆ ಬಾಗಿಲಿಗೆ, ಈಗ ಅಂಗಡಿಗೆ ಹೋದ್ರೆ 50 ರೂಪಾಯಿ ಜಾಸ್ತಿ ಆಗುತ್ತೆ ಸರ್, ಆದ್ರೆ 50 ರೂಪಾಯಿ ಕಮ್ಮಿಗೆ ಮನೆ ಬಾಗಿಲಿಗೆ ಗೊಬ್ಬರನ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ದಾರೆ ಸರ್ ನಮ್ಮ ಸಂಘದ ಕಡೆ. ಆಯ್ತು, ಅದರಿಂದ ಭಾರಿ ಅನುಕೂಲ ಆಗಿದೆ ಸರ್ ರೈತರಿಗೆ. ಆಮೇಲೆ ಅಂಗಡಿ ಮಾಡಿದ್ದಾರೆ ಸರ್, ನಮ್ಮ ದುರ್ಗದಲ್ಲಿ ಒಂದು ಮಾಡಿದ್ದಾರೆ, ಇಲ್ಲೇ ತೇಜದಲ್ಲಿ ಒಂದು ಮಾಡಿದ್ದಾರೆ. ಅಲ್ಲಿ ಅಂಗಡಿಗಿಂತ ಇನ್ನ 50 ರೂಪಾಯಿ ಕಡಿಮೆ ಅನ್ನಂಗೆ ಬೆಲೆ ಸಿಗುತ್ತೆ ಸರ್. ತಂದ್ಬಿಟ್ಟು ಅದನ್ನ ಏನೇನ್ ಮಾಡಬೇಕು ಸಂಘದಲ್ಲಿ, ಯಾವ ತರ ಆಲೂಗಡ್ಡೆಗೆ ಸ್ಪ್ರೇ ಮಾಡ್ಬೇಕು, ಯಾವ್ದು ಸ್ಪ್ರೇ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಮಾಡಿದ್ರೆ ಸರ್ ಆಲೂಗಡ್ಡೆ ರೋಗ ಕಂಟ್ರೋಲ್ ಆಗಿದೆ. ಹೇಳಿ ವೀರೇಶ್ ಅವರ, ಇದೇನಿದು ರೈತ ಉತ್ಪಾದಕ ಕಂಪನಿ, ಇದನ್ನ ಯಾತಕ್ಕೋಸ್ಕರ ಮಾಡಿದಿರಿ, ಮತ್ತೆ ಹೇಗೆ ಇದರಿಂದ ಆಲೂಗಡ್ಡೆ ಬೇಸಾಯದಲ್ಲಿ ಪರಿವರ್ತನೆಯನ್ನ ತರೋದಕ್ಕೆ ಸಾಧ್ಯ ಆಗಿದೆ? ಸರ್, ಈಗ ಏನಂತಂದ್ರೆ ನಮ್ಮ ಪ್ರಾಜೆಕ್ಟ್ ಇಷ್ಟು ವರ್ಷ ಅಂತ ಇರುತ್ತೆ. ಪ್ರಾಜೆಕ್ಟ್ ಹೋದ್ಮೇಲೂ ರೈತರು ಇದನ್ನೇ ಮುಂದುವರ್ಸ್ಕೊಂಡು ಅನುಕೂಲ ಆಗೋಸ್ಕರನೇ ಒಂದು FEC ಮಾಡಿದ್ವಿ, ಹೊಯ್ಸಳ ರೈತ ಉತ್ಪಾದಕ ಕಂಪನಿ, ಅರಕಲಗೂಡು ಕಡೆಗೆ ಪ್ರಕೃತಿ ರೈತ ಉತ್ಪಾದಕ ಕಂಪನಿ ಅಂತ ಮಾಡಿದ್ವಿ ಸರ್. ಅರಕಲಗೂಡಲ್ಲಿ 21 ಹಳ್ಳಿಗಳಿದಾವು, ನಮ್ಮ ಅಂಡರಲ್ಲಿ 50 ಹಳ್ಳಿಲಿಂದ ಶೇರ್ ಹಾಕಿದ್ದಾರೆ ಸರ್. ಅವರು ಒಂದು ಶೇರು 100 ರೂಪಾಯಿ, ಕೆಲವೊಬ್ರು 10 ಶೇರ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರು 20 ಶೇರ್ ಮಾಡ್ಕೊಂಡಿದ್ದಾರೆ. ಆ ಶೇರ್ ಮುಖಾಂತರ ಸಂಸ್ಥೆ ಕಟ್ಟಿದ್ದಾರೆ ಸರ್ ರೈತರು. ಅಂದ್ರೆ ಈಗ ಡೈರೆಕ್ಟ್ ಅವ್ರ ಸಂಸ್ಥೆ ಕಡೆಯಿಂದಲೇ ಗೊಬ್ಬರ, ಬಿತ್ತನೆ, ಬೀಜ ಎಲ್ಲ ತರ್ಸೋಣ ವ್ಯವಸ್ಥೆ ಮಾಡಿದ್ದಾರೆ ಸರ್, ತರ್ಸ್ಕೊಂಡಿದ್ದಾರೆ. ಈ ಸತೆ ನೇರವಾಗಿ ಹೊಯ್ಸಳ ರೈತ ಉತ್ಪಾದಕ ಕಂಪನಿ ಕಡೆಯಿಂದ ಬಿತ್ತನೆಯನ್ನ ನೇರವಾಗಿ ಹಳ್ಳಿಗಳಿಗೆ ತಲುಪಿದೆ ಅಂತ. ಲಾಕ್ಡೌನ್ ಸಮಯದಲ್ಲಿ ಸತಿಗೂ ಇದೊಂದು ಖುಷಿಕರ ವಿಚಾರ, ಏಕಂದ್ರೆ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂಡ್ರು, ಎಲ್ಲಾ ರೆಡಿ ಮಾಡ್ಕೊಂಡು ನಿಂತಿದ್ರು, ಬಿತ್ತನೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ರು ಹಳ್ಳಿ ರೈತರೆಲ್ಲ. ಸಂಸ್ಥೆ ಕಡೆಯಿಂದ ಸರ್ ಕಡೆಯಿಂದ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ರೈತರೆಲ್ಲ BOD ಡೈರೆಕ್ಟ್ ಮಾಡಿದ್ದಾರೆ, ಅವರೆಲ್ಲ ಡೈರೆಕ್ಟ್ ಮಾತಾಡಿ ಬಿತ್ತನೆ ನೇರವಾಗಿ ತರ್ಸ್ಕೊಂಡಿದ್ದಾರೆ ಸರ್. ಪಂಜಾಬ್ಲಿಂದ ಡೈರೆಕ್ಟ್ ಹೊಯ್ಸಳ ರೈತ ಉತ್ಪಾದಕ ಕಂಪನಿಯಿಂದ ಮುಖಾಂತರ ಸಪ್ಲೈ ಮಾಡಿದ್ದಾರೆ ಸರ್. ಮತ್ತೆ ಇನ್ ಟೈಮಿಗೆ ಕರೆಕ್ಟ್, ಅಂದ್ರೆ ಬಿತ್ತನೆ ಮಾಡೋ ಟೈಮಿಗೆ, ಅಂದ್ರೆ ಗೆಡ್ಡೆ ಆರಕಕ್ಕೆ ಸಮಯ ಸಿಗಂಗೆ ಇನ್ ಟೈಮಿಗೆ ಬಂದಿದೆ ಸರ್. ಹೇಳಿ ಸರ್, ಯಾವ ತರ ಬಿತ್ತನೆ ತರಿಸ್ಕೊಂಡ್ರಿ ನೀವು? ಸರ್, ಪಂಜಾಬಿಂದ ನೇರವಾಗಿ, ಅಂದ್ರೆ ರೈತ ನಮ್ಮ ಹೊಯ್ಸಳ ಫಾರ್ಮರ್ಸ್ ಪ್ರೊಡ್ಯೂಸ್ ಕಂಪನಿ, ಹೊಯ್ಸಳ ರೈತ ಉತ್ಪಾದಕರ ಕಂಪನಿ ಕಡೆಯಿಂದ ನೇರವಾಗಿ ಮನೆ ಬಾಕಿಗೆ. ಅಲ್ರಿ, ನೀವು ಪಂಜಾಬ್ ಹೋಗಿದ್ರಾ? ಸರ್, ನಾನು ಒಂದ್ಸಲ ಹೋಗಿದ್ದೆ ಸರ್, ನಮ್ಮನ್ನ ಕರ್ಕೊ ಹೋಗಿದ್ರು. ಆಗ ಬೆಳೆ ಇನ್ನ ಕಟಾವಿಗೆ ಬಂದ್ರ ಸರ್, ಬಿತ್ತನೆ ಬೀಜ 60 ದಿನಕ್ಕೆ ಏನ ಇದ್ ಮಾಡ್ಬೇಕು, 70 ದಿನಕ್ಕೆ ತೆಗೆದ್ಬಿಟ್ಟು ಇಡಬೇಕು, ಇಲ್ಲಾಂದ್ರೆ ಸೈಜ್ ಗೆಂಡೆ ದಪ್ಪ ಬರುತ್ತೆ ಅಂತ ಹೇಳಿದ್ರು. ನೋಡಿದ್ವಿ, ಅವಾಗ ಬಂದು ನಾವು ತಗೊಂಡ್ ಹಾಕಿದ್ವಿ ಸರ್. ಹಿಮಾಲಿನಿ ಅಂತ ಪವನ್ ಜೋತ್ ಸಿಂಗ್ ಅವ್ರದ್ದು ಸರ್, ಭಾರಿ ಚೆನ್ನಾಗಿ. ಏನಿ ತಳಿ ವಿಶೇಷ ಹಿಮಾಲಿನಿ ತಳಿದು? ರೋಗ ನಿರೋಧಕ ಶಕ್ತಿ ಇದೆ ಸರ್ ಅದಕ್ಕೆ, ಸಖತ್ ಈಡ್ ಬರುತ್ತೆ, ದಪ್ಪ ಸೈಜ್ ಬರುತ್ತೆ ಸರ್. ದಪ್ಪ ಸೈಜ್ ಅಂದ್ರೆ ಒಂದ 700 ಗ್ರಾಮ್ ಬರ್ಬೋದು ಸರ್, ಒಂದ್ ಗೆಡ್ಡೆ ಅಷ್ಟು ಸೈಜ್ ಬರುತ್ತೆ ಸರ್. ಈಗ ಜ್ಯೋತಿ ತಳಿಗಿಂತ ಹಿಮಾಲಿನಿ ಒಳ್ಳೆ ಈಳ್ ಬರುತ್ತೆ ಸರ್. ಒಂದು ಗೆಡ್ಡೆನೆ 3/4 ಕೆಜಿ ಬರುತ್ತೆ, 3/4 ಕೆಜಿ ಬರೋಷ್ಟು ಬಂದಿದೆ ಸರ್. ಒಂದ್ ಗೆಡ್ಡೆ ಒಂದ್ ಮನೆಗೆ ಸಾಕಂಗಾರೆ ಸಾಕಾಗುತ್ತೆ ಸರ್, ಅಷ್ಟು ಚೆನ್ನಾಗಿದೆ ಸರ್. ಹಿಮಾಲಿನಿ ತಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೊಂದಿದೆ ಸರ್. ಆಯ್ತು, ಗೆಡ್ಡೆ ಸೈಜ್ ಬರುತ್ತೆ, ಗೆಡ್ಡೆ ಗುಣಮಟ್ಟ ಆಗಿರುತ್ತೆ? ಗುಣಮಟ್ಟ ಚೆನ್ನಾಗಿರುತ್ತೆ ಸರ್, ಪರವಾಗಿಲ್ಲ ಸರ್. ಚೆನ್ನಾಗಿರುತ್ತೆ ಅಂದ್ರೆ ಹೆಂಗೆ ಸರ್? ಅದ ಇಳುವರಿ ಜಾಸ್ತಿ ಬರುತ್ತೆ ಸರ್. ಈಗ ಜ್ಯೋತಿ ತಳಿಗುವೆ ಹಿಮಾಲಯನ ತಳಿಗಿವೆ, ಹಿಮಾಲಯ ತಳಿಗಿಂತ ಒಂದ 20% ಇಳುವರಿ ಜಾಸ್ತಿ ಬರುತ್ತೆ ಸರ್. ಹಿಮಾಲಯನ ಜಾಸ್ತಿ ಬರುತ್ತೆ. ತಿನ್ನಕ್ ಚೆನ್ನಾಗಿದೆಯಾ ಗಡ್ಡೆ? ಚೆನ್ನಾಗಿರುತ್ತೆ ಸರ್, ತಿಂದಿದ್ದೀವಿ, ತಿಂದಿದ್ದೆ ಸರ್, ಚೆನ್ನಾಗಿರುತ್ತೆ. ಏನೇನ್ ಮಾಡ್ಕೊಟ್ಟಿದಾರೆ ನಿಮ್ಮ ಮನೆಯವರು ಆಲೂಗಡ್ಡೆ ಮಾಡಕ್ಕೂ ಬರುತ್ತೆ ಸರ್? ಹಿಮಾಲಯನಿ ನಿಮ್ಗಲ್ಲ, ನಿಮ್ಗೆ ಬರುತ್ತೆ. ನಮಗೆ ಚಿಪ್ಸ್ ಮಾಡ್ಕೊಂಡು ತಿನ್ಬೋದು ಸರ್, ನಾವೇ ಚಿಪ್ಸ್ ಮಾಡ್ಕೊಂಡು. ಹೆಂಗ್ ಮಾಡ್ತೀರಾ ಚಿಪ್ಸ್ ಹೇಳಿ ಮತ್ ನನ್ಗೆ ಸರ್? ಚಿಪ್ಸ್ ಮಾಡೋದು ಇದಿರುತ್ತಲ್ಲ ಸರ್, ಟ್ರೈ ಇರುತ್ತಲ್ಲ ಸರ್, ಅದರ ತಗ ಚಿಪ್ಸ್ ಮಾಡ್ಬಿಟ್ಟು ಎಣ್ಣೆಗೆ ಹಾಕ್ತಾರೆ ಸರ್, ಎಣ್ಣೆಗೆ ಹಾಕಿ ಕೊಡ್ತಾರೆ ಸರ್, ಚೆನ್ನಾಗಿರುತ್ತೆ ಸರ್ ಚಿಪ್ಸ್. ಚಿಪ್ಸ್ ಮಾಡ್ತೀರಿ? ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಸರ್. ಎಲ್ಲರೂ ಮಾಡ್ತಾರೆ. ಆಲೂಗಡ್ಡೆ ಸಾಂಬಾರಿಗೆ ಬಳಸ್ತೇವೆ ಸರ್, ಚೆಸ್ ಮಾಡ್ತೇವೆ. ಒಂದು ರುಚಿಯಾಗಿರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಇರುತ್ತೆ. ಚೆನ್ನಾಗಿದೆ. ಮತ್ತೆ ಗಡ್ಡೆ ತುಂಬಾ ದಿವಸ ಇಡಬಹುದು ಅಂತ ಏನಾದ್ರು ಅನ್ಸುತ್ತಾ? ಇಲ್ಲ ಸರ್, ಏನಾದರೂ 10 ದಿನ ಸರ್, ಅದ್ರ ಮೇಲೆ ಆದ್ರೆ ಗೆಡ್ಡೆ. ಹೌದಾ? ನೀವು ಬೇಸಿಗೆನಲ್ಲೂ ಬೆಳೀತೀರಾ? ಬೇಸಿಗೆನಲ್ಲೇ ಬೆಳೀತೀವಿ ಸರ್. ಅದಕ್ಕೆ ಸಮೃದ್ಧಿ ಸೀಡ್ಸ್ ಅಂತ ಹಾಕಿದ್ವಿ ಸರ್, ಹಿಮಾಲಿನಿ ಹಾಕಿಲ್ಲ. ಬೇಸಿಗೆಯಲ್ಲಿ ಒಳ್ಳೆ ಇಳುವರಿ ಬಂದಿದೆ ಸರ್. ಒಂದು 7 ಓವರ್ ಪ್ಯಾಕೆಟ್ ಹಾಕಿ 300 ಚೀಲ ಇಳುವರಿ ಬಂದಿದೆ ಸರ್. ಹೈಯೆಸ್ಟ್ ಇಳುವರಿ. ಅಷ್ಟು ಇಳುವರಿ ಯಾರು ರೀಚ್ ಮಾಡಕ್ಕಾಗಿಲ್ಲ ಸರ್. 1 ಎಕರೆಗೆ 200 ಚೀಲ ಬೆಳೆಯೋದು ಹೈಯೆಸ್ಟ್ ಸರ್. ಆದ್ರೆ 350 ಚೀಲ ಬೆಳೆದಿದ್ದಾರೆ ಸರ್. ನಮ್ಮೂರವರ ಸಿಟಿ ಹರೀಶ್ ಅಂತ ಸರ್ ಅವರು. ನೀವು ಬೆಳೆದಿಲ್ವಾ? ನಾವು ಸಮೃದ್ಧಿ ತಳಿ ಹಾಕಿದ್ವಿ, ಅಷ್ಟು ಇಳುವರಿ ಬಂದಿಲ್ಲ. ಹೈಯೆಸ್ಟ್ ಇಳುವರಿ ಹೇಳಿದೆ ಸರ್. ನಮ್ಮದು ಪರವಾಗಿಲ್ಲ ಸರ್, ನಾವು 250 ರೀಚ್ ಆಗಿದ್ವಿ. ಅದೇ ಅಷ್ಟೊಂದು ಬೆಳೆದ್ರು ಇಳುವರಿ ಏನಂತ ನನಗೆ ಅದರ ಅರ್ಥ ಗೊತ್ತಾಗಿಲ್ಲ ಸರ್. ಕ್ರಮಬದ್ಧವಾಗಿ ಮಾಡಿದರೆ ಅದರಲ್ಲಿ ಇಳುವರಿ ಬಂದಿದೆ ಸರ್. ನಿಮ್ಮೂರವ್ರೆ ಅಂತೀರಿ? ನಮ್ಮೂರವ್ರೆ ಸರ್. ಹೋಗಿ ನೋಡಿದ್ರು ಹೋಗಿದೀವಿ ಸರ್. ಅದು ಬೆಳೆ ನಮ್ಮದಕ್ಕಿಂತ ಜಾಸ್ತಿ ಬೆಳವಣಿಗೆ ಬಂದಿತ್ತು ಸರ್. ಅದು ಹೆಂಗ್ ಬಂತು ಅಂತ ನಮಗೆ ಗೊತ್ತಾಗಿಲ್ಲ ಸರ್. ಅವ್ರು ಮಾಡಿದ್ದೆ ನಾವು ಮಾಡಿದೀವಿ, ನಾವು ಮಾಡಿದ್ದೆ ಅವರು ಮಾಡಿದ್ದಾರೆ. ಆದ್ರೆ ಅವ್ರ ಇಳುವರಿ ಜಾಸ್ತಿ ಬಂತು ಸರ್. ಅದೇ ಕೇಳ್ಬೇಕು ಅವ್ರನ್ನ, ನೀವೇನ್ ಮಾಡಿದ್ರಿ? ಏನಾದ್ರು ರಾತ್ರಿ ಹೊತ್ತೇನಾದ್ರು ಗೊಬ್ಬರ ಜಾಸ್ತಿ ಆಗ್ತಿದ್ರ, ಏನಾದ್ರು ಔಷಧಿ ಹೊಡಿತಿದ್ರ ಅಂತ? ಇಲ್ಲ, ಆತರ ಹೇಳ್ತಾರ ಸರ್. ರಾತ್ರಿ ಹೊತ್ತು ಔಷಧಿ ಹೊಡಿತಿದ್ರ ಅಂದ್ರೆ ಯಾವ್ತರ ಸರ್? ಆದ್ರೆ ನಿಮಗೂ ಅಷ್ಟು ಬೆಳಿಬೇಕು ಅಂತ ಅನ್ಸಿದೆ? ಆಸೆ ಇದೆ ಸರ್ ನಮಗೆ ಬೆಳಿಬೇಕು ಅಂತ. ಕೈ ಬಿಡಕ್ ಹೋಗಿದ್ದರೂ ಮತ್ತೆ ಬೆಳಿಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿದೆ ಸರ್. ಆಯ್ತು, ಹೇಳಿ ಸರ್, ಏನೇನು ಸುಧಾರಣೆ ತಂದಿದ್ರಿ ಆಲೂಗಡ್ಡೆ ಬೇಸಾಯದಲ್ಲಿ? ಅದೇ ಗ್ರೂಪ್ ಅಲ್ಲಿ ಮಾಹಿತಿ ಕೊಟ್ಕೊಂತ ಹೋಗ್ತಿರ ಸರ್. ಆತರ ಅವರು ಫಾಲೋ ಅಪ್ ಮಾಡ್ಕೊಂಡು ಸ್ಪ್ರೇಗೆ ಎಲ್ಲ ಮಾಡ್ಕೊಂತ ಹೋಗ್ತಾರಾ? ಈಗ ಮಾಹಿತಿ ಕೊಡ್ತೀರಾ ಅಂತ ಹೇಳ್ತಿರಲ್ಲ, ಕೊಡೋದಕ್ಕೇನಾದ್ರೂ ಹೊಸ ವಿಧಾನಗಳನ್ನ ಏನಾದ್ರು ಅಳವಡಿಸಿಕೊಂಡಿದ್ದೀರಾ ನೀವು ಇತ್ತೀಚೆಗೆ? ಅದೇ ಅಡಾಪ್ಷನ್ ಮಾಡಿದಕ್ಕೆ ಅಷ್ಟು ಇಳುವರಿ ಬಂದಿದೆ ಸರ್. ಅಂದ್ರೆ ನ್ಯೂಟ್ರೆಂಟ್ ಸ್ಪ್ರೇ, ಅಂದ್ರೆ ಮೈಕ್ರೋ ನ್ಯೂಟ್ರೆಂಟ್ ಸ್ಪ್ರೇ ಯಾರು ಮಾಡ್ತಿದ್ದಿಲ್ಲ ಸರ್. ಲಘು ಪೋಷಕಾಂಶ ಸಿಂಪರಣೆ 28-35 ದಿನಕ್ಕೆ ಒಂದ್ಸತೆ ಸ್ಪ್ರೇ ಕೊಡ್ಬೇಕು ಸರ್. M45 ಒಂದ್ಸತೆ ಸ್ಪ್ರೇ ಕೊಟ್ಟಮೇಲೆ ನೆಕ್ಸ್ಟ್ 2ನೇ ಸ್ಪ್ರೇಗೆ 28-35 ದಿನಕ್ಕೆ ಒಂದು ಲಘು ಪೋಷಕಾಂಶ ಸಿಂಪರಣೆ ಕೊಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ವಾರ M45 ಸಿಂಪರಣೆ ಮಾಡ್ಕೊಂತ ಹೋಗೋದು. ಲಘು ಪೋಷಕಾಂಶ ಅಂದ್ರೆ ಯಾವ್ದು ಕೊಡ್ತೀರಿ? ಲಘು ಪೋಷಕಾಂಶ ಅಂತಂದ್ರೆ ಮ್ಯಾಗ್ನೇಶಿಯಂ, ಸಲ್ಫರ್ ಮತ್ತೆ 8 ಲಘು ಪೋಷಕಾಂಶ ಬರ್ತಾವಲ್ ಸರ್, ಅದು ಮೈಕ್ರೋ ನ್ಯೂಟ್ರೆಂಟ್ ಟಾನಿಕ್ ಸ್ಪ್ರೇ ಕೊಡ್ತೀವಿ ಸರ್. ನಿಮ್ಗೇನಾದ್ರು ಗೊತ್ತೇನ್ರಿ ಸಿದ್ದೇಗೌಡ್ರೆ? ಮೈಕ್ರೋ ನ್ಯೂಟ್ರೆಂಟ್ 60 ದಿನಕ್ಕೆ ಕೊಡ್ತೀವಿ ಸರ್. ಅದರಿಂದ ಇಳುವರಿ ಜಾಸ್ತಿ ಬರುತ್ತೆ. ಸಿಂಪರಣೆ ಮಾಡೋದು? ಸಿಂಪರಣೆ ಮಾಡಿದೆ ಸರ್. ಅದೇ ಈಗ ಕಬ್ಬಿಣ ಇರುತ್ತೆ, ಬೋರಾನ್ ಇರುತ್ತೆ, ಸತು ಇರುತ್ತೆ, ಮಾಲಿಬ್ಡಿನಮ್ ಇರುತ್ತೆ, ಹೀಗೆ ಬಹಳಷ್ಟು ಲಘು ಪೋಷಕಾಂಶಗಳಿರೋದನ್ನ ಸಿಂಪರಣೆ ಮಾಡ್ತೀರಿ ಅಲ್ವೇ? ಅದು ಒಂದು ಬದಲಾವಣೆ. ಆಮೇಲೆ ಬೇರೆ ಇನ್ನೇನೇನ್ ಬದಲಾವಣೆ ತಂದಿದ್ದೀರಿ? ಮತ್ತೆ NPK ಸ್ಪ್ರೇ ಒಂದು ಕೊಡ್ತದೆ ಸರ್, 50-60 ದಿನಕ್ಕೆ ಮಸ್ಟಾಂಡ್ ಶುಡ್ಡಾಗಿ ಅವೆರಡು ಸ್ಪ್ರೇ ಮಾಡಿದ್ರೆ ಅನುಕೂಲ. ಅದರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಮತ್ತೆ ಗ್ರೀನಿಶ್ ಆಗಿರುತ್ತೆ 60 ದಿನಕ್ಕೆ ಆ ಸ್ಪ್ರೇ ಕೊಡೋದ್ರಿಂದ. ಗಿಡ ಹಸಿರಾಗಿರೋದ್ರಿಂದ ಇಳುವರಿಲಿ ಜಾಸ್ತಿ ಬರುತ್ತೆ ಸರ್ NPK ಸ್ಪ್ರೇ ಕೊಡೋದ್ರಿಂದ. ಹೇಳಿ ಸಿದ್ದೇಗೌಡ್ರೆ, ಭೂಮಿ ಸಿದ್ಧತೆಯಿಂದ ಯಾವ ತರಹ ಆಲೂಗಡ್ಡೆ ಈ ವರ್ಷ ಬೆಳೆದ್ರಿ ಹೇಳಿ ಸರ್? ಭೂಮಿ ಆಳವಾಗಿ ಉಳುಮೆ ಮಾಡಬೇಕು ಸರ್ ಮೊದಲು. ಭೂಮಿ ಎಲ್ಲರೂ ಹೇಳ್ತಾರೆ, ಸಪ್ತಸೂತ್ರಗಳು ಅಂತ ಇದೆ ಸರ್. ಆಲೂಗಡ್ಡೆ ಬೆಳೆ ಇಳುವರಿ ಜಾಸ್ತಿ ತೆಗಿಬೇಕು ಅಂದ್ರೆ ಸಪ್ತಸೂತ್ರಗಳು ಅಂತ ಇದೆ ಸರ್. ಆಯ್ತಪ್ಪ, ಆಳವಾಗಿ ಉಳುಮೆ ಹೇಗ್ ಮಾಡ್ತೀರಿ ಹೇಳಿ? ರಿವರ್ಸಬಲ್ ಫ್ಲೋ ಸರ್, ಇಲ್ಲ ಡಿಸ್ಕ್. 1 ಅಡಿ ಆಳವಾಗಿ ಉಳುಮೆ ಮಾಡಬಹುದು ಸರ್. ರಿವರ್ಸಬಲ್ ಫ್ಲೋ ನಮ್ಮ ಹತ್ರ ಇಲ್ಲ ಸರ್. 2 ನೇಗಲಿದೆ ಸರ್, 2 ನೇಗಲಲ್ಲಿ ಆಳವಾಗಿ ಉಳುಮೆ ಮಾಡ್ತಾ ಇದೀವಿ ಸರ್. ಡಿಸ್ಕ್ ಅಲ್ಲಿ ಆಗಲ್ಲ ಅಂತಾರಲ್ಲ ಅಷ್ಟು ಆಳವಾಗಿ? ಇಲ್ಲ ಸರ್, 3/4 ಅಡಿ ಆಳವಾಗಿ ಉಳುಮೆ ಮಾಡಬಹುದು ಸರ್. ರಿವರ್ಸಬಲ್ ಫ್ಲೋ ಅಲ್ಲಿ 1 ಅಡಿ ಆಳಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ, ಆದ್ರೆ 3/4 ಅಡಿ ಆಳವಾಗಿ ಹೋಗಬಹುದು ಸರ್. ನೀವು ಪ್ರಯತ್ನ ಮಾಡಿಲ್ವಾ? 1 ಅಡಿವರೆಗೂ ಆಳ ಹೋಗಲ್ಲ ಸರ್. ಆದ್ರೆ HV ಜಾಸ್ತಿ ಬೇಕು ಸರ್, ರಿವರ್ಸಬಲ್ ಫ್ಲೋ ಬೇಕು, HV ಜಾಸ್ತಿ ಬೇಕು. 1 ಅಡಿ ಆಳ್ಕೋಬಹುದು ಸರ್. 3/4 ಅಡಿಗೆ ಉತ್ತಿದ್ರಿ? ಉತ್ತಿದೀವಿ ಸರ್, ಉತ್ತು ಬೆಳೆ ಮಾಡಿದ್ವಿ. ಆಮೇಲೆ ಹೇಳಿ ಉತ್ತರಿ, ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ 5 ನೇಗಲಲ್ಲಿ ಉಳುಮೆ ಮಾಡಿದ್ವಿ, ಆಮೇಲೆ ಕಲ್ಟಿವೇಟರ್ ಹೊಡೆದ್ವಿ, ಆಮೇಲೆ ರೋಟಿವೇಟರ್ ಹೊಡೆದ್ವಿ, ಆಮೇಲೆ ಉತ್ತನೆ ಮಾಡಿದ್ವಿ ಸರ್. ಯಾವ ತರಹ ಸಾಲ್ವ್ ಮಾಡಿದ್ರಿ? ದಿಂಡೆಂಗ್ ಕಟ್ಟದ್ರಿ? ಮೆಷಿನರಿ ಸರ್, ನಾವು ಹೋದ ಸಲ ಮೆಷಿನರಿ ಸಾಲ್ವ್ ಮಾಡಿದ್ವಿ, ಈ ಸಲ ಮೆಷಿನರಿ ಸಾಲ್ವ್ ಮಾಡಕ್ಕಾಗಲಿಲ್ಲ ಸರ್. ದಿಂಡು ಎತ್ತರವಾಗಿ ಬರುತ್ತೆ ಸರ್ ಮೆಷಿನರಿ, ಆಮೇಲೆ ಎತ್ತಲೇ ಅದನ್ನ ಅರ್ಥ ಪರ್ತೆ ಏನು ಹೊಡೆಯಂಗಿಲ್ಲ ಸರ್, ಮತ್ತೆ ಮಣ್ಣು ಏರಂಗಿಲ್ಲ ಸರ್, ಕಳೆನೂ ಕಡಿಮೆ ಆಗುತ್ತೆ ಸರ್. ಅದಕ್ಕೆ ಮೆಟ್ರಿಬಿಜನ್ ಅಂತ ಒಂದು ಔಷಧಿ ಇದೆ ಸರ್, ಅದನ್ನ ಸಿಂಪರಣೆ ಮಾಡಿದರೆ, ಗೆಂಡೆ ಬಿತ್ತನೆ ಮಾಡಿದ 5 ದಿನಕ್ಕೆ ಮೆಟ್ರಿಬಿಜನ್ ಅನ್ನೋ ಒಂದು ಔಷಧಿ ಇದೆ ಸರ್, ಅದನ್ನ ಸಿಂಪರಣೆ ಮಾಡಿದ್ರೆ ಕಳೆ ಕಡಿಮೆ ಆಗುತ್ತೆ ಸರ್. ಆಮೇಲೆ ಮತ್ತೆ ಕಳೆ ಕಡಿಮೆ ಆಗುತ್ತೆ, ಪ್ಲಸ್ ಅದಕ್ಕೆ ಮಣ್ಣು ಏರ್ಸೋದು ಕಡಿಮೆ ಆಗುತ್ತೆ ಸರ್. ಮತ್ತೇನಾದ್ರು ಕಡಿಮೆ ಆದ್ರೆ ಒಂದ್ಸಲ ಮಣ್ಣು ಏರ್ಸಿ ಮುಗಿದ ಸರ್. ಏನಾದ್ರೂ 25 ದಿನಗಳು ಮಣ್ಣು ಏರ್ಸ್ಬೇಕು ಸರ್, 28-30 ದಿನ ಅಷ್ಟರೊಳಗೆ ಮಣ್ಣು ಏರ್ಸ್ಬೇಕು ಸರ್. ಈಗ ಎತ್ತಲ್ ಉಳುಮೆ ಮಾಡೋದು, ಎತ್ತಲ್ ಹಾಕೋದು ಅಂತ ಅಂದ್ರೆ ಸರ್, ಮಣ್ಣು ಅಷ್ಟು ಬರಲ್ಲ, ಗೆಂಡೆ ಹಸಿರು ಬರುತ್ತೆ, ಇಳುವರಿ ಕಡಿಮೆ ಆಗುತ್ತೆ ಸರ್. ಮಿಷನರಿ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ನೀವು ಹೋದ ವರ್ಷ ಮಿಷನ್ ಹಾಕಿದ್ರಿ? ಹೋದ ವರ್ಷ ಮಿಷನ್ ಅಲ್ಲಿ ಹಾಕಿದ್ವಿ, ಒಳ್ಳೆ ಇಳುವರಿ ಬಂತು ಸರ್. ಈ ವರ್ಷ ಹಾಕ್ಲಿಲ್ಲ? ಈ ವರ್ಷ ಆಗಿಲ್ಲ ಸರ್, ಮಿಷನ್ ಸಿಗಲ್ಲ. ಹೌದಾ? ನಾವು ಮಿಷನ್ಗೆ ಅಂತ ಇದ್ ತಗೋಬೇಕು ಅಂತ ಆಕಾಂಕ್ಷೆ ಇದೀವಿ ಸರ್. ಅಂದ್ರೆ ನೀವೇ ತಗೋಬೇಕು? ನಾವೇ ತಗೋಬೇಕು ಅನ್ನೋ ಒಂದು ಆಕಾಂಕ್ಷೆ. ಆಯ್ತರಪ್ಪ, ಈಗ ಬಿತ್ತನೆ ಯಾವ ರೀತಿ ಮಾಡ್ತೀರಿ? ಗಡ್ಡೆ ಹೆಂಗ್ ಆಯ್ಕೆ ಮಾಡ್ತೀರಿ? ಬೀಜೋಪಚಾರ ಹೆಂಗ್ ಮಾಡ್ತೀರಿ? ಸರ್ ಒಳ್ಳೆ ಬಿತ್ತನೆ. ಈಗ ನಾವು ಪಂಜಾಬಿನ ನೇರವಾಗಿ ರೈತರಿಂದ ರೈತರು ತರಿಸ್ತೇವೆ, ಕಳಪೆ ಗುಣಮಟ್ಟದಾಗಿರಲ್ಲ ಸರ್, ಒಳ್ಳೆ ಬಿತ್ತನೆ ಆಗಿರುತ್ತೆ. ಅದನ್ನ ಬಂದ ತಕ್ಷಣ ಬೀಜನ ಗ್ರೇಡಿಂಗ್ ಮಾಡ್ತೀವಿ ಸರ್. ದಪ್ಪಗೆಡ್ಡೆ ಒಂದ್ ಕಡೆ ತೆಗಿತೀವಿ, ಸಣ್ಣಗೆಡ್ಡೆ ಒಂದ್ ಕಡೆ ತೆಗಿತೀವಿ ಸರ್. ಸಣ್ಣಗೆಡ್ಡೆ ದುಂಡ್ಗೆಡ್ಡೆ ಹಾಕ್ತೀವಿ, ದಪ್ಪಗೆಡ್ಡೆ ಕಟ್ ಮಾಡಿ ಹಾಕ್ತೀವಿ ಸರ್. ಅದ್ ಕಟ್ ಮಾಡಿದಾಗ ಅದಕ್ಕೆ ಬೀಜೋಪಚಾರ ಮಾಡ್ತೀವಿ ಸರ್. ಮೊದಲೆಲ್ಲ ಏನು ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಲ್ಲ, ನಾವು ಮಾಡ್ತಿರಲ್ಲ ಸರ್. ಇವಾಗ ಅದ್ ಕಟ್ ಮಾಡಿದ ತಕ್ಷಣ ಎಂಪಾಟಿಕ ಸ್ಪ್ರೇ ಮಾಡ್ತೀವಿ ಸರ್. ಏನಾದ್ರೂ ತಕ್ಷಣದಲ್ಲೇ ಹಾಕ್ಬೇಕು ಅನ್ನೋ ಒಂದು ಮಾಹಿತಿ ಇದ್ರೆ, ವಾತಾವರಣ ಬಂದು ಮಳೆ ಬಂದು ಹಾಕ್ಲೇಬೇಕು ಅನ್ನೋ ಒಂದ್ ಇದ್ರೆ ಅದಕ್ಕೆ ಜಿಬ್ರಿಕ್ ಆಚೆ ಸ್ಪ್ರೇ ಮಾಡ್ತೀವಿ ಸರ್. ಮೊಳಕೆ ಬೇಗ ಬರುತ್ತೆ, ಅದ್ ಹಾಕೋದಕ್ಕೆ ಭಾರಿ ಅನುಕೂಲ ಆಗುತ್ತೆ ಸರ್. ಆಮೇಲೆ ಅದ್ ಹಾಕಿದ 5 ದಿನಕ್ಕೆ ಅದ ಮೆಟ್ಟು ಬೀಜನ ಕಾಣಿಸ್ಕ ಸ್ಪ್ರೇ ಮಾಡ್ತೀವಿ ಸರ್. ಆಮೇಲೆ ಕಳೆ ತೆಗೆದ್ ಬಿಟ್ರೆ ಔಷಧಿ ಸ್ಪ್ರೇ ಮಾಡ್ತೀವಿ. ಹೆಂಗ್ ಮಾಡ್ತೀರಿ ಈಗ? ಎತ್ತೆಲ್ಲ ಹಾಕ್ತೀವಿ ಸರ್, ಎತ್ತ ಸಾಲು ಹೊಡೆದ್ಬಿಟ್ಟು ಸಾಲಿಂದ ಸಾಲು 1.75 ಅಡಿ ಸರ್. 2 ಅಡಿ ಸಜೆಸ್ಟ್ ಮಾಡ್ತಾರೆ ಸರ್, 1.75 ಅಡಿ ಬರ್ತದೆ ಸರ್ ಎತ್ತಲ್ಲಿ. ಮೆಷಿನ್ ಎಲ್ಲ 2 ಅಡಿ ಕರೆಕ್ಟ್ ಆಗಿ ಬರುತ್ತೆ ಸರ್ ಮೆಷಿನ್ ಅಲ್ಲಿ. ಎತ್ತಲ್ಲಿ 1.75 ಅಡಿ ಬರುತ್ತೆ ಸರ್. ಆಯ್ತು. ಗಿಡದಿಂದ ಗಿಡ? ಗಿಡದಿಂದ ಗಿಡಕ್ಕೆ 1/2 ಅಡಿ ಸರ್. 1/2 ಅಡಿ ಸಾಲಿಂದ ಸಾಲಿಗೆ 1.75 ಅಡಿ ಸರ್. ಆಮೇಲೆ ಅದನ್ನ ಲೇಬರ್ ಕೈಯಲ್ಲಿ ಉದುರಿಸ್ತೀವಿ ಸರ್. ಮಿಷನ್ ಅಲ್ಲಿ ಆದ್ರೆ 2 ಲೇಬರ್ ಆದ್ರೆ ಸಾಕು, ಮಿಷನ್ ಅಲ್ಲಿ ಹಾಕಿ ಬರ್ಬೋದು. ಆದ್ರೆ ಎತ್ತಲ್ಲಿ ಹಾಕುವಾಗ ಲೇಬರ್ ಜಾಸ್ತಿ ಬೇಕಾಗುತ್ತೆ ಸರ್. ಸಾಲಲ್ಲಿ ಮುಂದ್ಗಡೆ ಉದುರಿಸ್ಕೊಂಡು ಹೋಗ್ತಾರೆ, ಹಿಂದ್ಗಡೆ ಮೇಡ್ತಾರೆ, ಅದ್ರ ಮೇಲೆ ಮತ್ತೆ ಮಣ್ಣೆ ಹರಿಸ್ತಾರೆ. ಇಷ್ಟು ಮಾಡಿ ಬಿತ್ತನೆ ಹಾಕ್ತಾರೆ ಸರ್. ಬಿತ್ತನೆ ಕಳೆ ಔಷಧಿ ಹಾಕ್ತೀರಿ? ಕಳೆ 5 ದಿನ ಕಳೆ ನಾಶಕ ಸಿಂಪರಣೆ ಮಾಡ್ತೀವಿ. ಮುಂದೆ ಏನ್ ಮಾಡ್ತೀರಿ? ಮೊಳಕೆ ಬಂತು, ಮೊಳಕೆ ಬರುತ್ತೆ ಸರ್. ಅದು 20 ದಿನಕ್ಕೆ ಮೊಳಕೆ ಮೇಲಕ್ ಬರುತ್ತೆ ಸರ್. 20 ದಿನಕ್ಕೆ ಮೊಳಕೆ ಮೇಲಕ್ ಬಂದಾಗ ಅದನ್ನ ಎತ್ತಲ್ಲಿ ಹಾಕಿದ್ರೆ ಹಸಿ ವ್ಯವಸಾಯ ಮಾಡ್ತೀವಿ ಸರ್. ಮೆಷಿನ್ ಎಲ್ಲ ಹಾಕಿದ್ರೆ ಏನು ಮಾಡಲು, ಬರೀ ಕಳೆ ತೆಗಿಸ್ತೀವಿ ಸರ್. ಆಮೇಲೆ 15 ದಿನಕ್ಕೆ ಒಂದ್ಸಲ ಔಷಧಿನ ಸಿಂಪರಣೆ ಮಾಡ್ತೀವಿ ಸರ್. 15 ದಿನಕ್ಕೆ ಒಂದ್ಸಲ ಸಿಂಪರಣೆ ಮಾಡ್ಕೋದ್ರೆ ರೋಗ ಕಂಟ್ರೋಲ್ ಆಗುತ್ತೆ ಸರ್. ಮೊದ್ಲು ನಮಗೆ ರೋಗ ಔಷಧಿ ಅಂಗಡಿಗೆ ಹೋಗುದು ಸರ್, ಯಾವ್ದಾದ್ರು ಕೊಡೋದು ಸರ್, ಅದೇ ಒಂದ್ ಕೇಳಿದ್ರೆ ಅದಕ್ಕೆ ಕೈ ಸೇರಿಸ್ಕೊಡೋದು ಸರ್. ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಲ್ಲ. ಈಗ ನಮ್ಮ GIC ಸಂಸ್ಥೆ ಮತ್ತು ETC ಸಂಸ್ಥೆ ಕಡೆಯಿಂದ ನಮಗೆಲ್ಲ ಮಾಹಿತಿ ಕೊಟ್ಟರೆ ಇಂಥ ಔಷಧಿ ಈ ಟೈಮಲ್ಲ ಸ್ಪ್ರೇ ಮಾಡಬೇಕು ಅಂತ, ಅದನ್ನೇ ತಂದು ಸ್ಪ್ರೇ ಮಾಡ್ತೀವಿ. M45 ಸ್ಪ್ರೇ ಮಾಡ್ಕೊಂಡು ವಾರ ಸ್ಪ್ರೇ ಮಾಡ್ಕೊಂಡ್ರೆ ರೋಗ ಕಂಟ್ರೋಲ್ ಆಗುತ್ತೆ ಸರ್, ಖರ್ಚು ಕಡಿಮೆ ಆಗುತ್ತೆ. ಅಂದಿಗೆ ಹೋದ್ರೆ 1,000 ಔಷಧಿ ಕೊಡ್ತಾರೆ ಸರ್, 2,000 ಔಷಧಿ ಕೊಡ್ತಾರೆ. ಯಾವ್ದು ಅಂತ ಕೇಳಿ ದೊಡ್ಡದಂದ್ರೆ ಗಿಡ ಡೆವಲಪ್ ಆಗುತ್ತೆ ಕಣ, ಯಾವ ರೋಗ ಕಂಟ್ರೋಲ್ ಆಗುತ್ತೆ ಅಂತಾರೆ ಸರ್. ಅಂಗಡಿಯಲ್ಲೇ ತರ ಔಷಧಿಗಳು 1 ಕೈ ಸೇರಿಸ್ಕೊಡ್ತಾರೆ. ಅದೇ ನಮಗೆ ತಿಳಿದ ನಾವು ಕೇಳ್ತಾರ ಔಷಧಿಗಳು 1 ಔಷಧಿ 2 ಔಷಧಿ ಮಾಡಬಹುದು ಸರ್. ಫಸ್ಟ್ M45 ಮಾತ್ರ ವಾರ ಸಿಂಪರಣೆ ಮಾಡ್ಕೋಬಹುದು ಸರ್. ಮಳೆ ಜಾಸ್ತಿ ಆಯ್ತು ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮೇಟ್ ಸಿಂಪರಣೆ ಮಾಡಬಹುದು ಸರ್. ಅದಕ್ಕೂ ಏನಾದ್ರು ಕಂಟ್ರೋಲ್ ಆಗಲ್ಲ, ಮಳೆ ಜಾಸ್ತಿ ರೋಗ ಬಂತು ಅಂದ್ರೆ ಅಕ್ರೋಬೈಟ್ ಸಿಂಪರಣೆ ಮಾಡಿದ್ರೆ ಸರ್ ಅಲ್ಲಿಗೆ ರೋಗ ಕಂಟ್ರೋಲ್ ಆಗುತ್ತೆ ಸರ್. ಮೊದ್ಲು ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಲಿಲ್ಲ ಸರ್. ಯಾವ್ದು ಬೇಕಾದ ಸ್ಪ್ರೇ ಮಾಡಿ ರೋಗಕ್ಕೆ ಗೊತ್ತಾಗಿ ಹೋಗೋದ ಗೆಂಡೆ ಕೈಗೆ ಸಿಕ್ತಿರಲ್ಲ ಸರ್. ಈಗ ಖರ್ಚೆಷ್ಟಾಗುತ್ತೆ 1 ಎಕರೆಗೆ? ಸರ್ 60,000 ಅಂತ ಒಂದು ಇದಿದೆ ಸರ್. ಮೊದ್ಲು ಅದ್ರದ ಲೆಕ್ಕ ಯಾರು ಹಾಕಿರಲ್ಲ ಸರ್. ಇವಾಗ ಖರ್ಚು ನೋಡಿದ್ರೆ ಎಕರೆಗೆ 60,000 ಬರುತ್ತೆ ಅಂತ ಹೇಳಿದಾರೆ ಸರ್. ನೀವೇನು ಬರೆಯಲ್ವೇ ಸರ್? ಇವಾಗ ಬರಿತಾ ಇದೀವಿ ಸರ್. ಮೊದ್ಲೇನು ಬರಿತಿರಲಿಲ್ಲ, ಇವಾಗ 60,000 ಬರ್ತದೆ ಸರ್. ಓದಿದ್ದು ಕಾಮರ್ಸ್ ನೀವು ಸರ್? ಬರಿತಾ ಇದೀವಿ ಸರ್, ಇವಾಗ ಬರಿತಾ ಇದೀವಿ ಅಂತ ಹೇಳ್ತಾರೆ. ಅದರಿಂದ 60,000 ಆಗುತ್ತೆ ಅಂತ ಗೊತ್ತಾಗಿದೆ ಸರ್. ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಕ್ಯಾಶ್ ಬುಕ್ ಬರೆಯೋದು ಹೇಗೆ? ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದೀವಿ ಸರ್, ಅದರಲ್ಲೇ ರೈತ ಮಿತ್ರರಾಗಿ ಕೆಲಸ ಮಾಡ್ತಾ ಇದೀವಿ. ಸಂತೋಷ ಅಂದ್ರೆ 60,000 ಖರ್ಚು ಬೇಕೇ ಬೇಕಾ? ಒಂದ್ ಆಗುತ್ತೆ ಸರ್, 60,000 ಆಗೇ ಆಗುತ್ತೆ ಸರ್. ಕಡಿಮೆ ಮಾಡಕ್ಕಾಗಲ್ವೇ? ಕಡಿಮೆ ಮಾಡಕ್ಕೆಂದ್ರೆ ಅದೇ ಸರ್, ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ಸಾವಯವ ಗೊಬ್ಬರ ಜಾಸ್ತಿ ಮಾಡಿದ್ರೆ ಕಡಿಮೆ ಮಾಡ್ಕೋಬಹುದು ಸರ್. ಈಗ ನಿಮ್ದು 60,000 ಆಗ್ತಾ ಇದೆ. ಆದಾಯ ಎಷ್ಟು ಬರ್ತಾ ಇದೆ? ಆದಾಯ 120,000 ಆದಾಯ ಆಗಿದೆ ಸರ್, 1 ಎಕರೆಗೆ. ಹೌದಾ? 120,000 ಅಂದ್ರೆ 60,000 ಆದಾಯ ಅಂದ್ರೆ ಒಂದಿಷ್ಟು ಟೂ ಎಷ್ಟು ಅಷ್ಟು ದುಡ್ಡು ಬರುತ್ತೆ, ಅಷ್ಟು ಹಾಕ್ತಿ ಅದರಷ್ಟು ಬರುತ್ತೆ ಸರ್. 60,000 ಬಂಡವಾಳ ಆದ್ರೆ 60,000 ಲಾಭ ಬರುತ್ತೆ ಸರ್. ಅಲಗೆಡ್ಡೆ ಪರವಾಗಿಲ್ವಾ? ಪರವಾಗಿಲ್ಲ ಸರ್, ಇತ್ತೀಚೆಗೆ ಪರವಾಗಿಲ್ಲ. ಮುಂಚೆ ಇಷ್ಟು ಬರ್ತಿತ್ತಿಲ್ವಾ? ಇಷ್ಟು ಬರ್ತಿರ್ಲಿಲ್ಲ ಸರ್, ಇಷ್ಟು ಇಳುವರಿನ ಬರ್ತಿರ್ಲಿಲ್ಲ. ಹೇಳಿ ವೀರೇಶ್ ಅವರೇ, ಬದಲಾವಣೆ ಅಂದ್ರೆ ನಿಜಕ್ಕೂ ಬದಲಾವಣೆನೆ ಆಗಿದೆಯಾ ಅಥವಾ ಇನ್ನೂ ಏನಾದ್ರೂ ಪರಿವರ್ತನೆ ಆಗೋದಿದೆಯಾ, ಹೇಗನ್ಸುತ್ತೆ? ಬದಲಾವಣೆ ಆಗಿದೆ ಸರ್, ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಬದಲಾವಣೆ ಆಗಿಲ್ಲ, ಇನ್ನೂ ಆಗೋದಿದೆ ಸರ್. ಕೆಲವೊಂದು ಏನಪ್ಪಾ ಅಂದ್ರೆ ಮಿಷನರಿ ಪ್ಲಾಂಟಿಂಗ್ ಆಗವು, ಮತ್ತೆ ಏನಪ್ಪಾ ಅಂದ್ರೆ ಸಜೆಸ್ಟ್ ಅಂತಂದ್ರೆ ಅವರೇ ಪೂರ್ತಿ ತಿಳುವಳಿಕೆಲ್ಲಿ ಒಡೆಯೋ ತರ ಔಷಧಿ ಒಡೆಯೋದು, ಏನೇನ್ ಕಾಂಟೆಂಟ್ ಬೇಕು ಅದೆಲ್ಲ ಅವರಿಗೆ ಮನದಟ್ಟಾಗ ಮಾಡಿಕೊಡ್ಬೇಕಂತ ಹೊಯ್ಸಳ ರೈತ ಉತ್ಪಾದಕ ಕಂಪನಿ ಮಾಡಿದೀವಿ. ಅಲ್ಲಿ ಒಂದು ಸ್ಟಾಫ್ ಇದೆ, ಅವ್ರ ಕಡೆ ಮುಖಾಂತರ ಅವರು ಗೈಡೆನ್ಸ್ ಕೊಟ್ಕಂತ ಹೋಗ್ತಿರ್ತಾರೆ ಸರ್. ಮುಂದೆ ಇವರು ರೈತ ಮಿತ್ರನ್ ಮಾಡಿದೀವಿ, ಇವ್ರ ಕಡೆಯಿಂದ ಮಾಹಿತಿ ತಲುಪಿಸೋ ವ್ಯವಸ್ಥೆ ಮಾಡಿದೆ. ಅಂದ್ರೆ ಈಗೆಲ್ಲ ಮೊಬೈಲ್ ಕಾಲನಪ್ಪ, ಅದೇ ಅಂದ್ರೆ ಎಲ್ಲ ಸ್ಮಾರ್ಟ್ ಫೋನ್ಗಳು ರೈತರ ಕೈನಲ್ಲೇ ಇರ್ತವೆ. ಅದೇ ಸ್ಮಾರ್ಟ್ ಫಾರ್ಮಿಂಗ್ ಪೊಟೊಟೋ ಇಂಡಿಯಾ ಅಂತ ಆ್ಯಪ್ ಇದೆ ಸರ್, ಅದು ಫ್ರೀ ಡೌನ್ಲೋಡ್ ಮಾಡ್ಕೋಬಹುದು ಸರ್. ಪ್ಲೇಸ್ಟೋರ್ಗೆ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಅವ್ರ ಹೆಸರು, ಅವ್ರ ಪ್ರದೇಶ, ಅವರು ನೀರಿನ ಸಾಮರ್ಥ್ಯ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂತ ಹೋದ್ರೆ ಅದು ಗೈಡೆನ್ಸ್ ಕೊಟ್ಕಂತ ಹೋಗ್ತದೆ ಸರ್, ಮಾಹಿತಿ ಕೊಟ್ಕಂತ ಹೋಗ್ತತಿ, ನೀವು ಇಂತಿಂಥ ಟೈಮಿಗೆ ಈ ತರ ಮಾಡ್ರಿ ಅಂತ ಹೇಳಿ, ಇಷ್ಟು ನೀರು ನಿರ್ವಹಣೆ ಮಾಡ್ರಿ, ಮತ್ತೆ ಇದೇ ಟೈಮಿಗೆ ಇದನ್ನೇ ಔಷಧಿ ಹೊಡೀರಿ ಅಂತಂದೇಳಿ ಮತ್ತೆ ವಾತಾವರಣ ತೋರಿಸುತ್ತೆ ಅದರಲ್ಲಿ. ಮತ್ತೆ ರೋಗ ಬಂದಿದೆ ಅಂದ್ರೆ ಆ ಬೆಳೆಗೆ ಯಾವ ರೋಗ ಇದೆ ಆ ರೋಗಕ್ಕೆ ಏನ್ ಮಾಡ್ಬೇಕಂತ, ಅಂದ್ರೆ ಸಾವಯವಲ್ಲಿ ಏನ್ ಮಾಡಬಹುದು, ಆರ್ಗ್ಯಾನಿಕ್ ಜೈವಿಕ ಮತ್ತೆ ರಾಸಾಯನಿಕದಲ್ಲಿ ಏನೇನ್ ಮಾಡಬಹುದು ಅಂತ ಸಪ್ರೇಟ್ ಆಗಿರುತ್ತೆ. ಅದರಲ್ಲಿ ಆ ಆ್ಯಪ್ ಅಲ್ಲಿ ಬಹಳ ಅನುಕೂಲ ಇದೆ ಸರ್, ಕೆಲವೊಬ್ರು ಉಪಯೋಗಿಸಿದಾರೆ ಚೆನ್ನಾಗಿದೆ ಅಂತಂದು ಮಾಡ್ಕೊಂತ ಹೋಗ್ತಾ ಇದಾರೆ ಸರ್. ನೀವು ಬಳಸಿದ್ರ ಸಿದ್ದೇಗೌಡ್ರೆ? ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಸರ್, ಏನೇನು ಔಷಧಿ ಸಿಂಪಡಣೆ ಮಾಡಬೇಕು ಅಂತ, ಯಾವ ರೋಗ ಇದೆ ಅಂತ ಅದ್ರಲ್ಲಿ ಗೊತ್ತಾಗ್ತಾರೆ. ಎಷ್ಟೆಷ್ಟು ಜನ ನೀರ್ ಆಯ್ಕೆ ಆರಿಸ್ಬೇಕು, ಮತ್ತೆ ಗೊಬ್ಬರನ ಏನ್ ಕೊಡ್ಬೇಕು, ಔಷಧಿನ ಏನ್ ಸಿಂಪಡಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಅದಕ್ಕೆ ಡೌನ್ಲೋಡ್ ಮಾಡ್ಕೊಂಡಿದ್ವಿ ಸರ್. ಪರವಾಗಿಲ್ಲ ಸರ್, ಎಲ್ಲಾ ರೈತರು ಅದನ್ನ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದು ಸರ್ ನನ್ನ ಅನಿಸಿಕೆ. ಸ್ಮಾರ್ಟ್ ಸಿದ್ದೇಗೌಡ್ರಿ ನೀವು, ಸ್ಮಾರ್ಟ್ ಫಾರ್ಮಿಂಗ್ ಹೇಳಿ ಗೌಡ್ರೆ. ನೀವು ಆಲೂಗಡ್ಡೆನ ಹನಿ ನೀರಾವರಿ ಸರ್? ಹನಿ ನೀರಾವರಿ ಇನ್ನ ಮಾಡಿಲ್ಲ ಸರ್, ತುಂತುರು ಜೆಟ್ ತುಂತುರು ನೀರಾವರಿ ಬೆಳೀತಾ ಇದೆ, ಮಾಡ್ತಾ ಇದೆ ಸರ್. ಈಗ ನಿಮ್ಮೂರು ಸಿದ್ದಾಪುರ? ಸಿದ್ದಾಪುರ ಸರ್. ಸಿದ್ದಾಪುರ ಸರ್. ಈಗ ಎಲ್ಲರೂ ಕೂಡ ನಿಮ್ಮಂಗೇನೆ ಅಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ದೀರಾ ಅಥವಾ ಮಾಮೂಲಿ ಹಳೆ ಕಾಲದ ಪದ್ಧತಿನಲ್ಲೂ ಆಲೂಗಡ್ಡೆ ಬೆಳೆಯೋರು ಇದ್ದಾರ ಸರ್? ಈಗ ಹಳೆ ಕಾಲದ ಪದ್ಧತಿಯಲ್ಲಿ ಬೆಳೀತಾ ಇದ್ರು ಸರ್, ಇವಾಗ ಒಂಚೂರು ಚೇಂಜ್ ಆಗಿದೆ ಸರ್. ಇವಾಗ ಚೇಂಜ್ ಆಗಿರೋದ್ರಿಂದ ಸರ್ ಈಗ ಒಂಥರ ಇಳುವರಿ ಜಾಸ್ತಿ ಆಗಿದೆ. ಇನ್ನೂ ಮಾಡ್ಬೇಕು ಅಂತ ಕೆಲವು ರೈತರಿಗೆ ಉತ್ತೇಜನ ಜಾಸ್ತಿ ಆಗಿದೆ ಸರ್. ನಾವು ಆಲೂಗಡ್ಡೆ ಮಾಡ್ಬೇಕು, ಅವ್ರು ಜಾಸ್ತಿ ಬೆಳೆದ್ರು, ನಾವು ಬೆಳಿಬೇಕು, ಇಲ್ಲಿವರೆಗೂ ರೋಗ ಕಂಟ್ರೋಲ್ ಮಾಡಕ್ಕಾಗಲ್ಲ, ಈಗ ಕಂಟ್ರೋಲ್ ಮಾಡ್ತಾವ್ರೆ ಅಂತ ಅನಿಸಿಕೆ ಎಲ್ಲಾ ರೈತರಲ್ಲೂ ಬಂದಿದೆ ಸರ್. ಇವಾಗ ಬಿತ್ತನೆ ಜಾಸ್ತಿ ಮಾಡಿದ್ದಾರೆ ಸರ್, ಮೊದಲಿಗಿಂತಲೂ ಒಂದ್ ಸ್ವಲ್ಪ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ಸರ್. ಬಿತ್ತನೆ ಜಾಸ್ತಿ ಆದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ರೇಟ್ ಬಿದೋಗುತ್ತೆ ಅಂತ ಏನ್ ಅನ್ಸಲ್ವಾ ತಮ್ಗೆ ಸರ್? ರೈತರು ಬೆಳೆದ್ರೆ ಇಳುವರಿ ಬಂದ್ರೆ ಸರ್, 10 ಪೈಸೆ ಕಡಿಮೆ ಆದ್ರೂ ರೈತರಿಗೆ ಏನ್ ತೊಂದರೆ ಆಗಲ್ಲ ಸರ್. ಅದಕ್ಕೆ ಬೆಂಬಲ ಬೆಲೆ ಅಂತ ಸರ್ಕಾರ ನಿಗದಿ ಮಾಡಿದ್ರೆ ಅದಕ್ಕೇನು ಲಾಸ್ ಆಗಲ್ಲ ಸರ್. ಅಂದ್ರೆ ಚೆನ್ನಾಗಿ ಆಲೂಗಡ್ಡೆ ಬೆಳಿಲಿ ಇನ್ನೊಂದು ನಿಮ್ಮ ಆಸೆ? ನಮ್ಮ ಆಸೆ ಸರ್, ಎಲ್ಲಾ ರೈತರು ಚೆನ್ನಾಗಿ ಆಲೂಗಡ್ಡೆ ಬೆಳೆದು ಅದರಿಂದ ಆದಾಯ ಗಳಿಸಿ ಎಲ್ಲಾರು ಸಂಪೂಕ ಹೋಗ್ಲಿ ಅನ್ನೋದೇ ನಮ್ಮ ಆಸೆ ಸರ್. ಅದೇ ಅದೇ, ನಾನೊಬ್ಬ ಚೆನ್ನಾಗಿ ಬೆಳಿಬೇಕು ಅನ್ನೋ ಆಸೆ ಇಲ್ಲ ಸರ್, ಎಲ್ಲರೂ ಬೆಳಿಬೇಕು ಸರ್. ನಾನೊಬ್ಬ ಬೆಳೆದ್ರೆ ಅದರಿಂದ ಏನು ಪ್ರಯೋಜನ ಬರಲ್ಲ ಸರ್, ಎಲ್ಲರಿಗೂ ನಾನು ಒಪ್ಕೊಡಕ್ಕಾಗತ್ತೆ ಸರ್. ಎಲ್ಲರೂ ಬೆಳೆದ್ರೆ ಎಲ್ಲಾ ರೈತರಿಗೂ ಎಲ್ಲರಿಗೂ ತಿನ್ನ ಕೊಡಬಹುದು ಸರ್. ನೀವು ಬೇರೆ ರೈತರ ಜಮೀನಿಗೂ ಹೋಗ್ತೀರಾ, ಅವರು ಬೆಳೆದಿರೋದನ್ನ ನೋಡ್ತೀರಾ? ನೋಡ್ತೀರಾ ಸರ್, ಸಲಹೆಗಳನ್ನು ಕೊಡ್ತೀರಾ? ಸರ್, ನಾ ರೈತ ಮಿತ್ರನಾಗಿ ಮಾಡೋದ್ರಿಂದ ಎಲ್ಲಾರ ಜಮೀನು ವಿಸಿಟ್ ಮಾಡ್ಲೇಬೇಕು ಸರ್. ಅದರಿಂದ ಎಲ್ಲಾರ ಜಮೀನಿಗೆ ಹೋಗ್ತೀವಿ, ಏನೇನ್ ಆಗಿದೆ ಅನ್ನೋದು ನೋಡ್ತೀವಿ. ನಮ್ ಜೊತೆ ವೀರೇಶ್ ಅವರು ಇರ್ತಾರೆ ಸರ್. ಈಗ ಇದು ಈ ತರ ಆಗಿದೆ, ಇದಕ್ಕೆ ಔಷಧಿ ಸಿಂಪಡಣೆ ಮಾಡೋಕೆ ಈ ರೋಗ ಬರುತ್ತೆ, ಇವಾಗ ಇಷ್ಟು ದಿನ ಆಗಿದೆ, ಈ ಔಷಧಿ ಸಿಂಪಡಣೆ ಮಾಡಿ, ಈ ಮೈಕ್ರೋ ನ್ಯೂಟ್ರಿಯಂಟ್ ಕೊಡಿ, ಈ ಗೊಬ್ಬರ ಕೊಡಿ ಅಂತ ಸಜೆಸ್ಟ್. ಇವರು ನಾವು ಜೊತೆಲೆ ಹೋಗ್ತೀವಿ ಸರ್, ಇಬ್ರು ಜೊತೆಲೆ ಹೋಗ್ಬಿಟ್ಟು ಏನ್ ಸಜೆಷನ್ ಇರುತ್ತೆ ಅದನ್ನ ಕೊಟ್ಟು ಬರ್ತೀವಿ ಸರ್. ಅಂದ್ರೆ ತಾವು ಮಾಡ್ಕೊಂಡಿರುವಂತಹ ಪ್ರಧಾನವಾದ ಬದಲಾವಣೆ ಯಾವಾಗ ಏನ್ ಮಾಡ್ಬೇಕು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ ಸರ್. ಮುಂಚೆ ಅದನ್ನ ಮಾಡಕ್ಕಾಗ್ತಲ್ಲ ಸರ್. ಬಿತ್ತನೆ ಮಾಡಿ ಮನೆ ಬರುವ ಯಾವತ್ತ ಮಳೆಯೋದು, ಅದಕ್ಕೆ ನೀರಾವರಿ ಸರಿಯಾಗಿ ಸಿಗ್ತಿರಲಿಲ್ಲ. ಇವಾಗ ಎಲ್ಲಾ ರೈತರಿಗೂ ಹೇಳ್ತಾ ಇದೀವಿ, ಹನಿ ನೀರಾವರಿಗೆ ಇದ್ ಮಾಡಿ, ಹನಿ ನೀರಾವರಿ ಒಳ್ಳೆ ಇಳುವರಿ ತೆಗಿಬಹುದು ಅಂತ ಹೇಳ್ತಾ ಇದೀವಿ ಸರ್. ಅದನ್ನ ಇನ್ನು ರೈತರು ರೂಢಿಸಿಕೊಂಡ್ರೆ, ಮುಂದೆ ರೂಢಿಸಿಕೊಂಡ್ರೆ ಎಲ್ಲಾ ರೈತರಿಗೂ ಒಳ್ಳೇದಾಗುತ್ತೆ ಅನ್ನೋ ಅಭಿಪ್ರಾಯ ನಮ್ದು ಸರ್. ಬೇರೆಯವರಲ್ಲಿ ತರಬೇಕಾದಂತ ಪರಿವರ್ತನೆಯನ್ನ ಮೊದಲು ನಾನ್ ತನ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ ದೊಡ್ಡವರು. ಅಂದ್ರೆ ಫಸ್ಟ್ ನೀವು ಹನಿ ನೀರಾವರಿನಲ್ಲಿ ಬೆಳೆದ್ಬಿಟ್ರೆ ಸಿದ್ದೇಗೌಡರು ನೋಡ್ಬಿಟ್ಟು ಅವರು ಸ್ಮಾರ್ಟ್ ಆಗ್ಬಿಡ್ತಾರೆ ಸರ್. ಈ ಸಲ ಆಗಿಲ್ಲ ಸರ್, ಮುಂದಿನ ಸಲ ನೆಕ್ಸ್ಟ್ ನಾನು ಹನಿ ನೀರಾವರಿ ಮಾಡ್ತೀನಿ ಸರ್. ನೀವು ಹನಿ ನೀರಾವರಿನಲ್ಲಿ ಬೆಳೆದಿರೋ ಗಂಡೆ ನೋಡಿದೀರಾ? ನೋಡಿದ್ರಿ ಸರ್, 1 ಅವರ್ದಲ್ಲಿ ಮಾಡಿದ್ರು ಸರ್. ನೋಡಿದೀರಾ? ನೋಡಿದ್ರಿ ಸರ್. ಚೆನ್ನಾಗಿದೆ ಅಂತ ಅನ್ನಿಸ್ತಾ? ಚೆನ್ನಾಗಿ ಇಳುವರಿ ಬಂತು ಸರ್, ಬಾರಿ ಚೆನ್ನಾಗಿತ್ತು. ಹೋಗಿ ವಿಸಿಟ್ ಕೊಟ್ಟು ಬಂದ್ವಿ ಅಲ್ಲಿ, ಕ್ಷೇತ್ರೋತ್ಸವ ಇಟ್ಟಿದ್ರು ಸರ್, ಅಲ್ಲಿ ವಿಸಿಟ್ ಕೊಟ್ವಿ. ಯಾರೋ ನಿಮ್ಮೂರಲ್ಲಿ 300 ಚೀಲ ಬೆಳೆದ್ರು ಅಂದ್ರಲ್ಲ, ಅವರು ಹನಿ ನೀರಾವರಿನಲ್ಲಿ ಬೆಳೆದಿದ್ರ? ಇಲ್ಲ ಸರ್, ಅವರು ತುಂತುರು ನೀರಾವರಿಲ್ಲೇ ಬೆಳೆದ್ರು. ನೀರಾವರಿ ಅಂದ್ರೆ ನೀವೀಗ ಆಲೂಗಡ್ಡೆ ಬೆಳೆ ಸಂತೋಷವಾಗಿದ್ದೀರಿ? ಸಂತೋಷವಾಗಿದೆ ಸರ್, ಈಗ 2 ವರ್ಷದಿಂದ ಸಂತೋಷವಾಗಿದೆ. ಮೊದಲ ಒಂದ್ ಸ್ವಲ್ಪ ತೊಂದರೆಲಿದ್ವಿ, ಇವಾಗ ಆಲೂಗಡ್ಡೆ ಬೆಳೆ ಪರವಾಗಿಲ್ಲ ಸರ್. ಈಗ ಹೇಳಿ ವೀರೇಶ್ ಅವರೇ, ಈಗ ಕಟಾವು ನಂತರದ ನಿರ್ವಹಣೆ ಇದರಲ್ಲೂ ಏನಾದ್ರೂ ಬದಲಾವಣೆ ತಂದಿದ್ದೀರಾ ತಾವು, ಅಥವಾ ಮಾಮೂಲಿ ಹಾಗೇನೆ ಕಟಾವು ಮಾಡ್ತಾರ, ನಿರ್ವಹಣೆ ಮಾಡ್ತಾರ? ಅದೇ ಈಗ ಮೊದಲಿಗೆ 90 ದಿನದ ಒಳಗಡೆನೆ ಕಟಾವು ಮಾಡ್ತಿದ್ರು, ಅದು ಒಂದು ಅಡಾಪ್ಷನ್ ಆಗುತ್ತೆ. 90 ದಿನ ನಂತರ ಕಟಾವು ಮಾಡ್ಬೇಕು. 90 ದಿನ ತನಕ ಗಿಡ ನಿಲ್ಸ್ಕೊಂಡ್ರೆ ಇಳುವರಿ ಬರೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಸರ್. ಅಂದ್ರೆ ಗಿಡನ 90 ದಿನ ತನಕ ನಿಲ್ಸಬೇಕು, 90 ದಿನ ನಂತರ 100-110 ದಿನ ನಂತರ ಕಟಾವ್ ಮಾಡ್ಬೇಕು. ಆ ಸಿದ್ದಾಪುರದಲ್ಲಿ ಅವರು 110 ದಿನಕ್ಕೆ ಕಟಾವ್ ಮಾಡಿದ್ರು, ರೋಗ ನಿಲ್ಸ್ಕೊಂಡಿದ್ರು. ಮೈಕ್ರೋ ನ್ಯೂಟ್ರಿಯಂಟ್, NPK ಸ್ಪ್ರೇ, ಅದನ್ನ ಟೈಮ್ ಸರಿ ಕೊಟ್ಟಂತ ಅಂಗಮಾರಿ ಕಂಟ್ರೋಲ್ ಮಾಡಿದ್ರಿಂದ ಇಳುವರಿ ಬಂದಿದೆ ಸರ್. ಯಾಕೆ ಜಾಸ್ತಿ ದಿವಸ ನಿಲ್ಲಿಸಬೇಕು ಜಮೀನಲ್ಲಿ? 75 ದಿನ ನಂತರ ಆಲೂಗಡ್ಡೆ ಇಳುವರಿಲಿ ಪ್ರತಿ ದಿನಕ್ಕೆ 1 ಹೆಕ್ಟೇರ್ಗೆ 150 ಕೆಜಿ ಇಳುವರಿ ಬರ್ತಾ ಇದೆ ಸರ್. ಅಂದ್ರೆ ಪ್ರತಿದಿನ ನಾವು 75 ದಿನ ನಂತರ ಗಿಡ ನಿಲ್ಸಿದ್ನಪ್ಪ ಅಂದ್ರೆ ಇಳುವರಿಲಿ ಅಧಿಕ ಆಗ್ತದೆ ಸರ್. ಹೇಳ್ತೀರಾ ಸಿದ್ದೇಗೌಡ್ರೆ ತಾವೇನಾರು ಇದ್ರ ಬಗ್ಗೆ? ಮೊದಲೆಲ್ಲ 75-80 ದಿನ ಕೇಳಾರ ಸರ್, ಇಳುವರಿ ಕಡಿಮೆ ಬರೋದು. ಈಗ 75 ದಿನ ಮೇಲೆ ಇಳುವರಿ ಜಾಸ್ತಿ ಬರುತ್ತೆ ಅನ್ನೋ ಒಂದು ನಮ್ಮ ಈಗ ಅನಿಸಿಕೆ. ಈಗ ಬೆಳೀತಾ ಇದೀವಲ್ಲ, ಈಗ ಅಂತೈತೆ ಯಾಕೆ ಜಾಸ್ತಿ ಆಗುತ್ತೆ ಸರ್? ಅದು ದಿನ ಗಿಡ ಇರುತ್ತಲ್ಲ ಸರ್, ಅದು ಡೆವಲಪ್ ಆಗ್ತದೆ, ದಪ್ಪ ಬರ್ತದೆ ಸರ್. 75 ದಿನ ಕಳೆದ್ಮೇಲೆ ಗೆಂಡೆ ಈಡ್ ಬರುತ್ತೆ ಸರ್, ದಪ್ಪ ಬರುತ್ತೆ. ಆ ದಪ್ಪ ಬಂದಾಗ ಇಳುವರಿ ಜಾಸ್ತಿ ಆಗಿ ಆಗುತ್ತೆ ಸರ್. ಅಂದ್ರೆ ಮುಂಚೆ ಬಹುಶಃ ಯಾಕೆ ನಿಲ್ಲಿಸ್ತಿರ್ಲಿಲ್ಲ ಅಂದ್ರೆ ರೋಗ ಅಂಗಮಾರಿ ರೋಗ ಬರುತ್ತೆ ಸರ್. 60 ದಿನ ಇರ್ತಾನಲ್ಲ ಸರ್, 60 ದಿನಕ್ಕೆ ಸತ್ತಾಗೋದು ಎಲ್ಲ ರಾಳ ಬರೋದು ಸರ್. 90 ದಿನಕ್ಕೆ ಕಟಾವ್ ಮಾಡ್ಬೇಕು ಸರ್. ಇವಾಗ ಅದಕ್ಕಿಂತ ಮೇಲೆ ಗಿಡ ನಿಂತರೆ ಇಳುವರಿ ಜಾಸ್ತಿ ಆಗ್ತಾ ಹೋಗ್ತದೆ ಸರ್. ಅಂದ್ರೆ ರೋಗ ಬಾರದ ಹಾಗೆ ಗಿಡ ನಿಲ್ಲಿಸಬೇಕು, ಅವಾಗ ಇಳುವರಿ ಜಾಸ್ತಿ ಆಗುತ್ತೆ. ಅದು ನಿಮ್ ವಿಚಾರ. ಅಂದ್ರೆ ಒಂದೊಂದು ದಿನಕ್ಕೂ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ದಿನ ದಿನ ಗೆಂಡೆ ಗಿಡ ಚೆನ್ನಾಗಿತ್ತು ಅಂತಂದ್ರೆ ಸರ್, ದಿನದಿಂದ ದಿನಕ್ಕೆ ಗೆಂಡೆ ದಪ್ಪ ಆಗ್ತಾ ಹೋಗ್ತದಲ್ಲ ಸರ್, ಇಳುವರಿ ಜಾಸ್ತಿ ಆಗ್ತದೆ. ಸಂತೋಷ, ಅದು ಒಂದಾಯ್ತು. ಹೇಳಿ ವೀರೇಶ್ ಅವರೇ, ಇನ್ನೇನು? ಮತ್ತೆ ಅದನ್ನೇ, ರೋಗ ಕಂಟ್ರೋಲ್ ಮಾಡ್ಕೊಂಡು, ಅಂಗಮಾರಿ ಕಂಟ್ರೋಲ್ ಮಾಡ್ಕೊಂಡು, ಗಿಡ ಚೈತನ್ಯವಾಗಿರಂಗ್ ಇಟ್ಕೊಂಡು ನಿಲ್ಕೊಂಡು ಹೋದ್ನಪ್ಪ ಅಂದ್ರೆ ಇಳುವರಿ ತೆಗೆದ್ರಲ್ಲಿ ಎರಡನೇ ಮಾತಿಲ್ಲ ಸರ್. ಪ್ರತಿದಿನ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ 150 ಕೆಜಿ ಪ್ರತಿದಿನ ಬಲ್ಕಿಂಗ್ ಹಾಕೊಂತ ಹೋಗ್ತದೆ ಸರ್. ಒಂದೂವರೆ ಕ್ವಿಂಟಾಲ್ ಜಾಸ್ತಿ ಆಗುತ್ತೆ. ಎಸ್ ಸರ್, ಒಂದು ಎಕರೆಗೆ. ಮತ್ತೆ ಪೊಟಾಟೊ ಫಾರ್ಮಿಂಗ್ ಆಪ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಗೈಡೆನ್ಸ್ ಕೊಟ್ಕೊಂತ ಹೋದಾಗ ಅದು ಸ್ಮಾರ್ಟ್ ಫಾರ್ಮಿಂಗ್ ಆಪ್. ಯಾವ ತರ ಕಟಾವ್ ಮಾಡ್ತಾರೆ? ಕಟಾವ್, ಅದು ಕಟಾವ್ ಮಿಷನ್ ಇದೆ ಸರ್. ಅದು ಏನಾಗುತ್ತಂತಂದ್ರೆ ಈ ಮಣ್ಣಿನ ಗುಣಕ್ಕೆ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಸರ್, ಹಂಗಾಗಿ ಇವ್ರ ನೇಗಿಲಿಂದಲೇ ಕಟಾವ್ ಮಾಡ್ತಾರೆ ಸರ್. ಹೇಳಿ ಗೌಡ್ರ. ಸರ್, ಕಟಾವ್ ಮಾಡೋದಕ್ಕೆ ನಮ್ ಭೂಮಿ ಹಾರ್ಡ್ ಆಗಿದೆ ಸರ್. ಪಂಜಾಬ್ ಕಡೆ ಅಂದ್ರೆ ಸ್ಮೂತ್ ಇದೆ ಭೂಮಿ, ಅಲ್ಲಿ ಮೆಷಿನರಿ ಕೆಲಸ ಮಾಡಬಹುದು ಸರ್. ನಮ್ ಭೂಮಿ ಹಾರ್ಡ್ ಆಗಿರೋದ್ರಿಂದ ಸರ್, ನಾವ್ ಎತ್ತಲ್ಲೇ ಕಟಾವ್ ಮಾಡ್ತಾ ಇದೀವಿ ಸರ್, ನೇಗ್ಲಲ್ಲೇ ಕಟಾವ್ ಮಾಡ್ತಾ ಇದೀವಿ. ಈಗ ಮೆಷಿನರಿ ತಂದಿದ್ದಾರೆ ಸರ್, ಸೋಮನಳ್ಳಿ ಕಾಲಲ್ಲಿ ಇದೆ. ಅಂದ್ರೆ ಪ್ರಯತ್ನ ಪಟ್ವಿ, ಅಂದ್ರೆ ಭೂಮಿ ಹಾರ್ಡ್ ಆಗಿರೋದ್ರಿಂದ ಗೆಂಡೆಗೆಲ್ಲ ಏಟ್ ಬಿಡುತ್ತೆ ಸರ್, ಕೇಳೋದಕ್ಕೆ ಕಷ್ಟ ಆಗುತ್ತೆ. ನೀವ್ ಎತ್ತಲ್ಲಿ ಕಟಾವ್ ಮಾಡ್ತಾ ಇದೀವಿ ಸರ್. ನಿಮ್ಗೆ ಅನ್ಸುತ್ತಾ ಇನ್ನೂ ಒಂದಷ್ಟು ಬದಲಾವಣೆ ಮಾಡ್ಕೋಬೇಕಿತ್ತು ಅಂತ? ಇನ್ನೂ ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಸರ್. ಇವಾಗ ಯಾವ್ಯಾವ್ದ್ರಲ್ಲಿ ಮಾಡ್ಕೋಬೇಕು ಬದಲಾವಣೆ ಅಂದ್ರೆ? ಸರ್, ಮೆಷಿನರಿ ಬಿತ್ತನೆ ಮಾಡೋದ್ರಲ್ಲಿ ಸ್ಟಾರ್ಟಿಂಗ್ ಮೆಷಿನರಿ ಮಾಡಬೇಕು. ಮತ್ತೆ ಹನಿ ನೀರಾವರಿ ಬದಲಾವಣೆ ಮಾಡಬೇಕು. ಆಮೇಲೆ ಮೆಷಿನರಿ ಸ್ಪ್ರೇ ಮೆಷಿನರಿ ಮಾಡಬೇಕು. ಕಟಾವನ್ನು ಮೆಷಿನರಿ ಮಾಡಬೇಕು ಸರ್. ಲೇಬರ್ ಸಂಖ್ಯೆ ಕೊರತೆ ಇದೆ ಸರ್, ಅದಕ್ಕಾಗಿ ಮೆಷಿನರಿ ಬಂದ್ರೆ ಅನುಕೂಲ ಆಗುತ್ತೆ. ಆಮೇಲೆ ಈಗ ನೀವೆಲ್ಲ ಸಂಘಟಿತವಾಗಿ ಹೋಗ್ತಾ ಇರೋದ್ರಿಂದ ಪರಸ್ಪರ ಚರ್ಚೆ ಮಾಡ್ತೀರಿ? ಪ್ರತಿ ವಾರ ನಮ್ಮ ಊರಲ್ಲೇ ಸಂಘ ಕಾಲಭೈರೇಶ್ವರ ದೇವಸ್ಥಾನ ಇದೆ ಸರ್, ಆ ದೇವಸ್ಥಾನದ ಆವರಣದಲ್ಲಿ ಕುತ್ಕೊಂಡು ಪ್ರತಿ ವಾರ ಚರ್ಚೆ ಮಾಡ್ತೀರಿ ಸರ್. ವಾರಕ್ಕೆ 50-50 ಅಂತ ಉಳಿತಾಯ ಮಾಡ್ಕೊ ಬರ್ತಾ ಇದ್ದೀವಿ. ಉಳಿತಾಯದ ಹಣನ ತಂದ್ಬಿಟ್ಟು ಸಂಘದಲ್ಲಿ ಯಾರಿಗೆ ಬೇಕಾಗುತ್ತೆ ಅಂತರಿಗೆ ಸಹಾಯ ಮಾಡ್ತಾ ಇದೀವಿ ಸರ್. ಆಯ್ತು ಗೌಡ್ರೆ, ಸಂತೋಷವಾಗಿದ್ದೀರಿ, ಸಂಪಾದನೆ ಮಾಡ್ತಾ ಇದ್ದೀರಿ, ಸಂತೋಷ. ಹೇಳಿ ವೀರೇಶ್ ಅವ್ರು, ಇನ್ನೇನಾದ್ರೂ ಹೇಳಕ್ ಇಷ್ಟಪಡ್ತೀರಿ? ಮತ್ತೆ ಇನ್ನೊಂದ್ ಏನಂತಂದ್ರೆ, ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಮ್ಯಾಟರ್ ಅಂತೀವಲ್ಲ ಸರ್, ಅದನ್ನ ಅಂದ್ರೆ ಸಾವಯವ ಗೊಬ್ಬರ ಭೂಮಿಗೆ ತುಂಬಾ ಅದು ಅತಿ ಅವಶ್ಯಕ. ಈಗ ಭೂಮಿನ ಫಲವತ್ತತೆ 1970 ಏನಾಗಿದ್ದು ಅಂದ್ರೆ, ಅರಣ್ಯ ಪ್ರದೇಶದಲ್ಲಿ 4% ಇತ್ತು ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಕಾರ್ಬನ್ ಅಂತೀವಲ್ಲ. ಅರಣ್ಯದಲ್ಲಿ ಈಗ ಕೂಡ ಅದೇ ಪರ್ಸೆಂಟೇಜ್ ಇದೆ, 4%. ಸಾಗುವಳಿ ಭೂಮಿಲಿ 1970 2 ರೂಪಾಯಿ ಅಷ್ಟಿತ್ತು, ಅಂದ್ರೆ 2% ಅಷ್ಟು. ಈಗ ಇತ್ತೀಚಿನ ದಿನಗಳಲ್ಲಿ ಅದು 50 ರಿಂದ 72 ಪೈಸೆ ಕೀಳಿದೆ. ಅದನ್ನ ಈಗ ನಾವು ತುಂಬಾ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ತುಂಬೇಕಂತಪ್ಪ ಅಂದ್ರೆ, ಹಸಿರೆಲೆ ಗೊಬ್ಬರ ಮಾಡ್ಬೇಕು, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಸಗಣೆ ಗೊಬ್ಬರ, ಮತ್ತೆ ಕೋಳಿ ಗೊಬ್ಬರ ಹಾಕ್ಬೇಕು ಸರ್. ಅತಿ ಅವಶ್ಯಕ. ನಾವು ಭೂಮಿ ಮುಂದಿನ ಹಂತದಾಗ ಉಳಿಸಬೇಕಂತಂದ್ರೆ ಫಸ್ಟ್ ಆ ಕೆಲಸ ಮಾಡ್ಬೇಕು ಸರ್. ಅಂದ್ರೆ ಹಸಿರೆಲೆ ಗೊಬ್ಬರ ಮಾಡಿ ನಾವು ಒಂದ್ ಬೆಳೆಗೆ 50 ದಿನಕ್ಕೆ ಕಟಾವ್ ಅಂದ್ರೆ ರೋಟ್ರೋವೇಟ್ ಹೊಡೆದ್ನಪ್ಪ ಅಂದ್ರೆ ಭೂಮಿಲಿ ನಾವು ಆರ್ಗ್ಯಾನಿಕ್ ಮ್ಯಾಟರ್ ತುಂಬಿದಂಗಾಗುತ್ತೆ ಸರ್. 1 ಎಕರೆಗೆ 8-10 ಕೆಜಿ ಅತ್ತೆಣಿ ಬೀಜರಾಗ್ಲಿ, ಡಯಾನ್ಚರ್ ಆಗ್ಲಿ, ಅಲಸಂದರ ಆಗ್ಲಿ ಹಾಕಿ 45-50 ದಿನ ಹೂ ಬಿಡ ಹಂತದಲ್ಲಿ ಅದನ್ನ ರೋಟ್ರೋವೇಟ್ ಹೊಡೆದು ಭೂಮಿಗೆ ಗೊಬ್ಬರ ತುಂಬಬೇಕು ಸರ್. ಇದು ಅತಿ ಮುಖ್ಯ ಮತ್ತು ಅತಿ ಅವಶ್ಯಕ ಸರ್. ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡ್ರೆ ಒಳ್ಳೆ ರೀತಿಯ ಇಳುವರಿ ಪಡಿಬಹುದು ಅಂತ ತಾವು ಹೇಳ್ತಾ ಇದ್ದೀರಿ. ಸಂತೋಷ. ಭೂಮಿನೂ ಉಳಿಸಬಹುದು ಸರ್, ಮತ್ತು ನೀರು ನಿರ್ವಹಣೆ ಮಾಡಬೇಕಾಗುತ್ತೆ. ಒಳ್ಳೇದು. ಈಗ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಿದ್ದೇಗೌಡ್ರ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಹೇಳ್ತೀರಾ ಕನ್ನಡದಲ್ಲಿ? ಸರ್, 9900555 ಸರ್. ಇನ್ನೊಮ್ಮೆ, 9900555 ಸರ್. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9900555 ಸರ್. ತಮ್ದು ವೀರೇಶ್ ಅವರ? 9964858036. ಇನ್ನೊಮ್ಮೆ, 9964858036. 8036 ಇನ್ನೊಂದ್ಸರಿ ಹೇಳ್ಬಿಡಿ 9964858036 ಒಳ್ಳೇದು ವೀರೇಶ್ ಅವರೇ ಹಾಗೂ ಸಿದ್ದೇಗೌಡರ ಇದುವರೆಗೂ ಸುಧಾರಿತ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ಒಳ್ಳೇದಾಗ್ಲಿ, ಖುಷಿ ಸದಾ ನಿಮ್ಮ ಜೊತೆಯಲ್ಲೇ ಇರಲಿ. ನಮಸ್ಕಾರ. ಧನ್ಯವಾದ. ಇದುವರೆಗೆ ಸುಧಾರಿತ ಆಲೂಗಡ್ಡೆ ಬೇಸಾಯ ಈ ವಿಚಾರವಾಗಿ ಸಂವಾದ ಮೂಡಿಬಂತು. ಇದರಲ್ಲಿ ಭಾಗವಹಿಸಿದ್ದವರು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಚ್ ವೀರೇಶ್ ಹಾಗೂ ಹಾಸನ ತಾಲೂಕು ಸಿದ್ದಾಪುರದ ಎಸ್ ಟಿ ಸಿದ್ದೇಗೌಡ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗಡ್ಡೆ ಬೇಸಾಯ ಈ ವಿಚಾರವಾಗಿ ಸಂವಾದ ಪ್ರಸಾರವಾಗಲಿದೆ. ಇದರಲ್ಲಿ ಭಾಗವಹಿಸಲಿದ್ದಾರೆ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಚ್ ವೀರೇಶ್ ಹಾಗೂ ಅರಸೀಕೆರೆ ತಾಲೂಕು ನಂದಿಹಳ್ಳಿಯ ಎಎಚ್ ಲತಾ. ಇದು ಇಂದಿನ ಚಿನ್ನದ ಗೆಂಡೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ.